ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242 ವಿಶ್ವ ಕೌಶಲ್ಯ ದಿನದಂದು ಕರ್ನಾಟಕದ 17-22 ವಯೋಮಾನದ ಯುವಕ ಯುವತಿಯರಿಗೆ ವಿಶ್ವಮಟ್ಟದ ಸ್ಪರ್ಧೆಗೆ ಆಹ್ವಾನ. 2024 ಫ್ರಾನ್ಸ್ನ ಲಿಯೋನ್ನಲ್ಲಿ ವಿಶ್ವ ಕೌಶಲ್ಯ ಸ್ಪರ್ಧೆ ನಡೆಯುತ್ತಿದ್ದು ಐಟಿ, ಫ್ಯಾಷನ್, ಡಿಸೈನಿಂಗ್, ಆಭರಣ ಕರೆ ಹೀಗೆ 54 ಕೌಶಲ್ಯಗಳಿಗೆ ನಡೆಯುವ ಸ್ಪರ್ಧೆಗೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ನಡೆಯುತ್ತಿದೆ. ಯಾವುದೇ ವಿದ್ಯಾರ್ಹತೆ ಇಲ್ಲ. ಕೌಶಲ್ಯ ಹೊಂದಿದ್ದರೆ ನಿಮ್ಮ ಕೌಶಲ್ಯದ 3 ನಿಮಿಷಗಳ ವಿಡಿಯೋವನ್ನು kaushalkar.com August 30 ಅಪ್ಲೋಡ್ ಮಾಡಿ. ಕರ್ನಾಟಕವನ್ನು ವಿಶ್ವ ಕೌಶಲ್ಯ ರಾಜಧಾನಿ ಮಾಡೋಣ. ಪ್ರಕಟಣೆ ಕೌಶಲ್ಯಾಭಿವೃದ್ಧಿ ನಿಗಮ, ಬೆಂಗಳೂರು. ರೈತ ಮಿತ್ರರೇ, ಈಗ ಕೇಳೋಣ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು. ಚಳ್ಳಕೆರೆ ತಾಲೂಕು ಮೀರಸಾಬೆಹಳ್ಳಿಯ ಕೃಷಿಕರಾದ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಮೀರಸಾಬೆಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ತಿಪ್ಪೇಸ್ವಾಮಿ ಅವರು ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಸ್ವಾಮಿ, ಈ ಕೃಷಿ ಬದುಕು ಅಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾವು ಒಂದು 10 ವರ್ಷದಷ್ಟು ಮಾಡ್ತೇವೆ ಸರ್. ವಿದ್ಯಾಭ್ಯಾಸ ಎಲ್ಲವರು ಮಾಡಿದ್ರೆ? ನಮ್ದು ಸೆಕೆಂಡ್ ಪಿ ಯು ಸಿ ಆರ್ಟಿಕಲ್ಚರ್ ಡಿಪ್ಲೊಮಾ ಮಾಡಿದ್ವಿ ಸರ್. ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಮುಂದಕ್ಕೆ ಓದಲ್ಲ? ಇಲ್ಲ ಸರ್, ಓದಿದ್ವಿ. ಕೃಷಿ ಲಾಭದಾಯಕ ಅನ್ಸುತ್ತಾ? ಹ್ಞೂ ಸರ್, ಈಗಿನ ಸಿಸ್ಟಮೆಟಿಕ್ ಅಲ್ಲಿ ಮಾಡ್ಕೊಂತ ಹೋದ್ರೆ ಲಾಭದಾಯಕ ಇದೆ ಸರ್. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ನನ್ನ ಹೆಸರಲ್ಲಿ 4 ಎಕರೆ 20 ಗುಂಟೆ ಇದೆ ಸರ್. ನೀರಾವರಿನ ಕುಷ್ಕಿ ಜಮೀನು? ನೀರಾವರಿ ಸರ್. ನೀರಾವರಿ? ಹ್ಞೂ ಸರ್. ಏನೇನು ಬೆಳೆಗಳು ಬೆಳಿತೀರಾ? ನಾವು ಬೇಸಿಗೆಯಲ್ಲಿ ಶೇಂಗಾ ಬೆಳಿತೀವಿ. ಈಗ ಮಳೆಗಾಲದಲ್ಲಿ ರೇಷ್ಮೆ ಇರುತ್ತೆ, ಯಾವಾಗಲೂ ತಿಂಗಳ ಒಂದು ಬ್ಯಾಚ್ ರೇಷ್ಮೆ ಇರುತ್ತೆ ಸರ್. ತಿರ್ಗಾ ಅಧಿಕವಾಗಿ ತಿರ್ಗಾ ಕೆಲವನ್ನು ಎರವುಳು ತೊಟ್ಟಿ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟ್ ಕೊಡೋ ಸಹಕಾರಗಳೆಲ್ಲ ತಗೊಂಡು ಪ್ರತಿ ತಿಂಗಳು ರೇಷ್ಮೆ ಬೆಳಿತೀವಿ ಸರ್. ರೇಷ್ಮೆ ಒಂದನ ಇನ್ನು ಬೇರೆ ಬೇರೆ ಏನಾದ್ರು ತೋಟಗಾರಿಕೆ ಬೆಳೆಗಳು ಬೆಳಿತಾ? ತೋಟಗಾರಿಕೆ ಬೆಳೆಗಳು ಈಗ 100 ಸಸಿ ನುಗ್ಗೆ ಸಸಿ ಮಾಡಿದ್ವಿ ಸರ್. ಬಾಗಲಕೋಟೆ ಭಾಗ್ಯ ಅಂತ ಕೃಷಿ ಇಲಾಖೆಯಿಂದ ತಗೊಂಡು ಮಾಹಿತಿ ತಗೊಂಡು ಮಾಡಿದ್ವಿ ಸರ್. ಮತ್ತೆ ಅಡಿಕೆ ತೆಂಗು ಏನಾದ್ರೂ ಹಾಕಿ? ಅಡಿಕೆನೂ ಮಾಡಿದ್ವಿ ಸರ್. ರೇಷ್ಮೆ ಸೆಂಟರ್ ಅಲ್ಲಿ ಅಡಿಕೆ ಮಾಡಿದ್ವಿ ಸರ್. 4 ದಾಯಿ ಇದೆ, ಅದರಲ್ಲಿ 8-7 ಅಡಿಕೆ ಮಾಡಿದ್ವಿ ಸರ್. 1 ವರ್ಷ ಆಗಿದೆ ಸಸಿ ಸಸಿ ನಾಟಿ ಮಾಡಿ. ಹ್ಞೂ ಸರ್. ತೆಂಗಿನ ಗಿಡ ಇದಾವ? ಹ್ಞೂ ಸರ್, ತೆಂಗಿನ ಗಿಡ 160 ತೆಂಗಿನ ಗಿಡ ಇದೆ ಸರ್. 160 ಅಲ್ಲ, ಫಸಲು ಬರ್ತಾ ಇದೆಯಾ? ಹ್ಞೂ ಸರ್, ಫಸಲು ಬರುತ್ತೆ. ಈಗ ನಿಮಗೆ ನೀರಾವರಿಯಲ್ಲಿ ಆದಾಯ ತಂದು ಕೊಡೋಂಥ ಬೆಳೆ ಅಂದರೆ ಯಾವುದು? ಅತಿ ಹೆಚ್ಚಾಗಿ ಆದಾಯ ತರೋದಂದ್ರೆ ರೇಷ್ಮೆ. ಈಗ ಅಡಿಕೆನೂ ಮಾಡಿದೀವಿ, ಅದು 4-5 ವರ್ಷ ತಗೊಂಡು ಕಾಯಬೇಕು. ರೇಷ್ಮೆ ಒಂದ್ಸರಿ ನಾಟಿ ಮಾಡಿದರೆ 7-8 ತಿಂಗಳಲ್ಲೇ ಹಣ ನೋಡ್ಬೋದು ಸರ್. ಚಳ್ಳಕೆರೆ ತಾಲೂಕಲ್ಲಿ ಸ್ವಲ್ಪ ಕಡಿಮೆ ರೇಷ್ಮೆ ಬೆಳೆ ಅಂತ ರೈತರು, ಅಂತದ್ರಲ್ಲಿ ನೀವು ರೇಷ್ಮೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಇಲ್ಲ ಸರ್, ಈಗ ರಾಮನಗರದಲ್ಲಿ ಚಳ್ಳಕೆರೆಗೆ ಅದಕ್ಕೆ ಆದಂತ ಒಂದು ರೇಟ್, ಚಳ್ಳಕೆರೆ ಡ್ರೈ ಏರಿಯಾ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ತಾಲೂಕು ಅಂದ್ರೆ ಸ್ವಲ್ಪ ಅಲ್ಲೇ ಸ್ಥಳೀಯ ಮಾರ್ಕೆಟ್ ಅಕ್ಕಪಕ್ಕ ಊರ್ಕಿಂತ ಚಳ್ಳಕೆರೆ ಗೂಡ ಅಂದ್ರೆ 100 ರೂಪಾಯಿ ಜಾಸ್ತಿ ಮಾಡೇ ತಗೊಳ್ತಾರೆ ಸರ್. ಏನು ವಿಶೇಷ? ಏನಿಲ್ಲ ಸರ್, ಅದು ಸಿಲ್ಕ್ ಕಟ್ಟಬೇಕಾದಾಗ ಸ್ವಲ್ಪ ಹೆಚ್ಚಿಂದ ಕಟ್ಟಿರುತ್ತೆ, ಒಳ್ಳೆ ಟೈಟ್ ಇರುತ್ತೆ, ಅದರಿಂದ ಚಳ್ಳಕೆರೆ ಅಂದ್ರೆ ರೇಷ್ಮೆ ಗೂಡಿಗೆ ಒಳ್ಳೆ ಬೆಲೆ ಐತೆ ಸರ್. ಬೆಲೆ ಐತೆ. ಎಷ್ಟು ಎಕರೆಲ್ಲಿ ರೇಷ್ಮೆ ನಾಟಿ ಮಾಡಿದ್ರೆ? ನಮ್ದು 3 ಎಕರೆ ಇದೆ ಸರ್. 3 ಎಕರೆ ಇದೆ? ಹ್ಞೂ ಸರ್. ಎಷ್ಟು ವರ್ಷ ಆಯ್ತಾ ಅಲ್ಲಿ ರೇಷ್ಮೆ ಬೆಳೆ? ನಾವು ಒಂದು 10 ವರ್ಷದಟ್ಟಿನ ರೇಷ್ಮೆ ಕಂಟಿನ್ಯೂಸ್ ಮಾಡ್ತಲೇ ಇದೆ. ಮಾಡ್ತಾ ಇದೆ? ಹ್ಞೂ ಸರ್. ನಿಮ್ ತಂದೆರು ರೇಷ್ಮೆ ಬೆಳಿತಾ ಇದೆ? ಹ್ಞೂ ಸರ್, ಅವ್ರ ಮಾರ್ಗದರ್ಶನದಿಂದಲೇ ನಾವು ಹಂಗೆ ರೇಷ್ಮೆ ಮುಂದುವರ್ಸ್ಕೊಂಡು ಹೋಗಿದ್ವಿ ಸರ್. ರೇಷ್ಮೆ ಬೆಳೆ ಲಾಭದಾಯಕ ಅನ್ಸುತ್ತಾ? ಹ್ಞೂ ಸರ್, ಈಗಿನ ಇತ್ತೀಚೆಗೆ ನೋಡ್ಕೊಂಡ್ರೆ ಖರ್ಚು ಕಮ್ಮಿ, ಆದಾಯ ಜಾಸ್ತಿ ಅಲ್ಲಿ ಅಂದ್ರೆ ಅರ್ಜೆಂಟ್ ದುಡ್ಡು ನೋಡೋದಂದ್ರೆ ರೇಷ್ಮೆನೆ. 20 ದಿವಸಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಬೆಳೆಯೋಕ್ಕಾಗಲ್ಲ. ರೇಷ್ಮೆ ಯಾವಾಗಲೂ ಗೂಡು ಬೆಳಿಬೋದು. ಇಪ್ಪ ತಿಂಗಳಿಗೆ ಒಂದು 2 ಬ್ಯಾಚ್ ಮಾಡ್ಕೊಂಡ್ಬಿಟ್ರೆ ಒಂದು ಸರ್ಕಾರಿ ನೌಕರ ಥರ ಆರಾಮಾಗಿ ಜೀವನ ಸಾಗಿಸ್ಬೋದು. ಮೊದಲೆಲ್ಲ ರೇಷ್ಮೆ ಬೆಳೆ ತುಂಬಾ ಕಷ್ಟ ಇತ್ತು ಬೆಳಿಲಿಕ್ಕೆ ರೈತರು, ಈಗೆಲ್ಲ ಸುಲಭ ವಿಧಾನ ಬಂದಿದಾವ? ಅದು ಸುಲಭ ವಿಧಾನ, ಜಪಾನ್ ಟೆಕ್ನಾಲಜಿ ಬಂದಿರೋದ್ರಿಂದ ಇಂಡಿಯಾದಲ್ಲಿ 50 ದಿವಸ ಕ್ಲಾಸ್ 1 ಆಫೀಸರ್ ಸಮೇತ 10 ಎಕರೆ ರೇಷ್ಮೆ ಮಾಡ್ಬೇಕಂತ ಹೊರಟಿದ್ದಾರೆ ಸರ್. ರೇಷ್ಮೆ ಕೂಲರು ಸಂಖ್ಯೆದಲ್ಲಿ ಏನು ಜಾಸ್ತಿ ಬೇಕಾಗತ್ತಲ್ಲ ಅಂತ. ಈಗ ಕೂಲರು ಬೇಕಾಗುತ್ತೆ ಸರ್, ಎಲ್ಲ ಕೂಲರ್ ಇಲ್ಲದೇನು ನಡೆಯಲ್ಲ. ಅಲ್ಲಿ ಜಮೀನ್ ಹತ್ರನೇ ಒಂದು ರೇಷ್ಮೆ ಬೇಕಾದಂತ ಸಲಕರಣೆ ಮನೆ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿ ಆಗುತ್ತೆ. ಒಂದು ಸರಿಯಾಗಿ ಒಂದು ಇಬ್ರು ಜನ ಮೇಂಟೆನೆನ್ಸ್ ಮಾಡ್ಕೊಂಡ್ಬಿಟ್ರೆ ದಿನಾಲು 10 ಜನ ಏರೋ ಬದಲು ಇಬ್ರು ಆಗ್ಬಿಟ್ಟು ಆರಾಮಾಗಿ ಒಂದು 100 ಮಟ್ಟೆ ಮಾಡ್ಕೊಂಡು ಹೋಗ್ಬೋದು. ಈಗ ರೇಷ್ಮೆ ಅಂದ್ರೆ ಯಾವ್ದು ತಳಿ ಬೆಳೀತಾರದು? V1 M5 E1 ತಳಿನೇ ಹಾಕಬೇಕು ಸರ್. ಈಗಿನ CSR ಬೆಳಿಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಸೊಪ್ಪು ಬರ್ಬೇಕಂದ್ರೆ E1 ಮಾಡ್ಬೇಕು ಸರ್. E1 ಮಾಡಿ ಟ್ರಂಚಿಂಗ್ ಮಂಚಿಂಗ್ ಮಾಡಿ ದಾಯ ಎಷ್ಟು ನಾವು ಸ್ಟ್ಯಾಂಡರ್ಡ್ ಆಗಿ ದೊಡ್ಡದಾಗಿ ಮಾಡ್ತೀವ ಅಗಲ ಇದ್ದಷ್ಟು ಸೊಪ್ಪು ಕ್ವಾಲಿಟಿ ಬರುತ್ತೆ. 10 ಸಸಿ ಇದ್ರೆ ಏನಾಗುತ್ತಂದ್ರೆ ಸೊಪ್ಪಲ್ಲಿ ಸಾರಾಂಶ ಸಿಗೋದಿಲ್ಲ. ಅದರಿಂದ ಸ್ವಲ್ಪ ದೂರ ಇದ್ದಷ್ಟು ಸೊಪ್ಪು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಗೂಡು ಒಳ್ಳೆ ಕ್ವಾಲಿಟಿ ಬರುತ್ತೆ. ದೂರ ಅಂದ್ರೆ ಎಷ್ಟೆಷ್ಟು ಅಡಿ ಅಂತರ ಕೊಟ್ಟಿದ್ರು? ಈಗ ಟ್ಯಾಕ್ರಿ ಈಗ ಎತ್ತಿನ ಬ್ಯಾಸ ಇರೋರು 4x4 ಮಾಡ್ತಾರೆ. ನಮ್ ಕೈಲಿ ಆಗಲ್ಲಪ್ಪ, ಟ್ಯಾಕ್ರಿ ಯಂತ್ರಕ್ಕೆ ಹೊಂದಾಣಿಕೆ ಆಗೋರು 8x2 ಮಾಡ್ಕೊಂಡು ಹೋಗ್ತಾರೆ ಸರ್. ಆ ತರ ಮಾಡಿದ್ರೆ ಅನುಕೂಲ ಅಂತ? ಹ್ಞೂ ಸರ್. ಆ ತರ ಮಾಡಿದ್ರೆ ಏನಾಗುತ್ತಂದ್ರೆ ಒಬ್ರು ಈಗ ಎಲ್ಲೋ ಕೆಲಸದಾಗಿರ್ತಾರೆ, ಅವ್ರು ಮಾಡೋಕ್ಕಾಗಲ್ಲ, ಬರ್ತಿರಲ್ಲ. ಈಗ ಟ್ಯಾಕ್ರಿನೇ ನಾವು ಎತ್ತು ದನಕರ ಮೇಂಟೈನ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಟ್ಯಾಕ್ರಿ ಇಡ್ಬಿಡೋದು, ಬೇಸಾಯ ಮಾಡಿಬಿಟ್ಟು ನಡಿ ಅನ್ನೋದು. ಹನಿ ನೀರಾವರಿ ಮಾಡಿ ಆರಾಮಾಗೆ ಇರ್ತಾರೆ. ರೇಷ್ಮೆ ಕಡ್ಡಿ ನಾಟಿ ಮಾಡಿದ್ಮೇಲೆ ಅದು ನಾವು ಹುಳ ತರಬೇಕು ಅಥವಾ ಮೊಟ್ಟೆ ತರಬೇಕು ಅಂದಾಗ ಎಷ್ಟು ತಿಂಗಳು ನಾವು ಬೆಳೆಸಬೇಕಾಗತ್ತೆ? ಈಗ ಸಸಿ 4 ಸಸಿ ಕಡ್ಡಿನ ನೆಲಕ್ಕೆ ನಾಟಿ ಮಾಡ್ತೀವಿ ಸರ್. ಆಮೇಲೆ ಒಂದು 4 ಕಿತ್ತು ಬೇರೆ ಕಡೆ ಅದನ್ನ ನರ್ಸರಿ ಅಂತ ಸಿಗುತ್ತೆ ಸರ್, ನರ್ಸರಿಯಾಗಾದ್ರೂ ತಂದು ಹಾಕ್ಬೋದು, ಇಲ್ಲಾಂದ್ರೆ ನಾವೇ ಬೆಳೆಸಿ ಹಾಕಿದ್ರೆ ಅದು 4 ನಮಗೆ ಸೊಪ್ಪು ರೆಡಿ ಆಗ್ಬಿಡುತ್ತೆ ಸರ್. ಸೊಪ್ಪು ಹುಳ ತಂದು ಮೇಯಿಸ್ಬಿಡ್ಬೋದು ಸರ್ 4. ರೇಷ್ಮೆ ನೀವು ಬೆಳಿಬೇಕಾದ್ರೆ ಸಸಿಗಳಿಗೆ ಏನಾದರೂ ಮೇಲ್ಗೊಬ್ಬರ ಕೊಡೋದು ಅದನ್ನೆಲ್ಲ ಮಾಡ್ಬೇಕು? ಈಗ ಸ್ಟಾರ್ಟಿಂಗ್ ಇಟ್ಟಿದ್ದಟ್ಟಿ 1 ಏನು ಕೊಡಬಾರ್ದು ಸರ್, ಯಾಕಂದ್ರೆ ಅದನ್ನ ಚಿಕ್ಕ ಮಕ್ಕಳು ತರ ಇರುತ್ತೆ, ಅದು ಸ್ವಲ್ಪ ಬೇರೆಲ್ಲ ಸ್ಪ್ರೆಡ್ ಆಗ್ಬೇಕು ಭೂಮಿಯಲ್ಲಿ. ಬೇರೆಲ್ಲ ಸ್ಪ್ರೆಡ್ ಆದ್ಮೇಲೆ 1 ಲೈಟಾಗಿ ಒಂದೊಂದು ಗಿಡಕ್ಕೆ ಒಂದು 150 ಅಷ್ಟು ಯೂರಿಯಾ ಕೊಟ್ಕೊಂಡು ಹೋದ್ರೆ ಸಾಕು ಸರ್. ಈ ಕೊಟ್ಟಿಗೆ ಗೊಬ್ಬರ ಏನಾದ್ರು ಕೊಡ್ಬೇಕು? ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಸರ್. ಸ್ಟಾರ್ಟಿಂಗ್ ಇನ್ನ ಅದು ದೊಡ್ಡದಾಗ ಸ್ಪ್ರೆಡ್ ಆಗಿರಲ್ಲ ಸರ್, ಸುಮ್ಮನೆ ಕೊಟ್ಟರೆ ಕೊಟ್ಟಿಗೆ ಗೊಬ್ಬರ 1 ಏನು ಕೊಡಬಾರ್ದು ಸರ್, ಯಾಕಂದ್ರೆ ಅದನ್ನ ಚಿಕ್ಕ ಮಕ್ಕಳು ತರ ಇರುತ್ತೆ, ಅದು ಸ್ವಲ್ಪ ಬೇರೆಲ್ಲ ಸ್ಪ್ರೆಡ್ ಆಗ್ಬೇಕು ಭೂಮಿಯಲ್ಲಿ. ಬೇರೆಲ್ಲ ಸ್ಪ್ರೆಡ್ ಆದ್ಮೇಲೆ 1 ಲೈಟಾಗಿ ಒಂದೊಂದು ಗಿಡಕ್ಕೆ ಒಂದು 150 ಅಷ್ಟು ಯೂರಿಯಾ ಕೊಟ್ಕೊಂಡು ಹೋದ್ರೆ ಸಾಕು ಸರ್. ಈ ಕೊಟ್ಟಿಗೆ ಗೊಬ್ಬರ ಏನಾದ್ರು ಕೊಡ್ಬೇಕು? ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಸರ್. ಸ್ಟಾರ್ಟಿಂಗ್ ಇನ್ನ ಅದು ದೊಡ್ಡದಾಗ ಸ್ಪ್ರೆಡ್ ಆಗಿರಲ್ಲ ಸರ್, ಸುಮ್ಮನೆ ಕೊಟ್ಟರೆ ಕೊಟ್ಟಿಗೆ ಗೊಬ್ಬರ. ರೇಷ್ಮೆ ತೋಟದ ಹತ್ರನೇ ಮನೆ ಇದ್ರೆ ಏನಾಗುತ್ತಂದ್ರೆ ಲೇಬರ್ ಸಿಗ್ಲಿಲ್ಲ ಅಂದ್ರೂ ಟ್ಯಾಕ್ರಿ ಬೇಕಾಗಲ್ಲ, ಇಲ್ಲ ಎತ್ತಿನ ಗಾಡಿ ಬೇಕಾಗಲ್ಲ. ಅದರಿಂದ 1-2 ರೂಪಾಯಿ ದುಡ್ಡು ಉಳಿತೆ ಸರ್ ಆರಾಮಾಗೆ. ಒಂದು 2 ಈಗೇನು ಟೈಮಿಂಗ್ ಇಕ್ಕೊಂಡು ಕೆಲಸ ಮಾಡಿದ್ರು ಮಳೆಗಾಲದಲ್ಲಿ ಮಾತ್ರ ರಿಸ್ಕ್ ಅನಿಸುತ್ತೆ. ಮಳೆ ಇಲ್ಲದ ಕಾಲದಲ್ಲಿ ಅವರೇ ಆರಾಮಾಗಿ ಕುತ್ಕೊಂಡು ಒಂದು ಇಬ್ರು ಕೂಲಿಯರ್ಗೂ ಕೆಲಸ ಇರಲ್ಲ. ಅಲ್ಲಿ ಬೆಳಗ್ಗೆ 2 ಕೆಲಸ, ಸಾಯಂಕಾಲ 2 ಕೆಲಸ. 1 ಸೊಪ್ಪು ಕೊಯ್ಬೋದು, 1 ಸೊಪ್ಪು ಫೀಡಿಂಗ್ ಮಾಡಿಬಿಟ್ರೆ ಕ್ಲೋಸ್. ಈಗ ಮೊದಲೆಲ್ಲ ಈ ತಟ್ಟೆ ಪದ್ಧತಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾ ಇದ್ರು, ಈಗೆಲ್ಲ ಒಂದು ಅಟ್ಟದ ಸಿಸ್ಟಮ್ ಬಂದಿರೋದ್ರಿಂದ ಅನುಕೂಲ ಆಗ್ತಾ ಇದೆಯಾ? ಹ್ಞೂ ಸರ್, ಅಟ್ಟದ ಸಿಸ್ಟಮ್ ಬಂದಿರೋದ್ರಿಂದ ಭಾಳ ಖರ್ಚು ಉಳಿದಿದೆ. ರೇಷ್ಮೆ ಅಂದರೆ ಫಸ್ಟು ತಟ್ಟೆ ತರಬೇಕಾಯ್ತು, ಬಳಿಯರ್ ಬೇಕಾಯ್ತು, ಪಾರ್ಬಿಲನ್ ಮಾಡಬೇಕಾಯ್ತು, ಮನೆಗಳಿಗೆಲ್ಲ ಭಾರಿ ರಿಸ್ಕ್ ಆಗೋದು, ಸಗಣಿ ಕೂಡ ಹಾಕಬೇಕಾಯ್ತು. ಈಗೆಲ್ಲ ಅದರಲ್ಲೇ ಸಗಣಿಯಿಂದಲೇ ಎಷ್ಟೊಕ್ಕ ಒಂದೊಂದ್ಸರಿ ಡಿಸ್ಟಿನ್ಸ್ಪೆಕ್ಷನ್ ಆಗ್ತಿರಲ್ಲ ಕ್ಲೀನಾಗಿ. ಈಗೆಲ್ಲ ಇಲಾಖೆ ಪ್ರಕಾರ ನಡ್ಕೊಂಡು ಹೋದ್ರೆ ಒಳ್ಳೆ ಡಿಸ್ಟಿನ್ಸ್ಪೆಕ್ಷನ್ ಮನೆ ಚೆನ್ನಾಗಾಗ್ಬೇಕು ಸರ್. ಮೇನು ಮನೆ ಶೆಡ್ಡು ಕ್ಲೀನಾಗಿ ಇಕ್ಕಬೇಕು ಸರ್. ಸುತ್ತೂರ ಎಲ್ಲಿ ಗಲೀಜಿಲ್ದಂಗೆ ಸ್ಮೆಲ್ ಬರೋಂಥದ್ದೇನು ಇಕ್ಕಬಾರ್ದು ಮನೆ ಒಳಗಡೆ. ತಿರ್ಗಿ ಹುಳ ಇನ್ನೊಂದು 4-5 ತರ್ತೀವಿ ಅನ್ಬೇಕಾದ್ರೆ ಎಲ್ಲ ಕ್ಲೀನಾಗಿ ಸ್ವಚ್ಛತೆ ಮಾಡಿ 2-3 ಸರಿ ಸ್ಪ್ರೇ ಮಾಡಿದ್ರು ಏನಾಗಲ್ಲ ಸರ್. ಈಗಿನ ಕೊಡ್ತಿರೋ ಡೆಕ್ಕಲ್ಲು ಅಸ್ತ್ರ ರೇಷ್ಮೆ ಇಲಾಖೆಯಿಂದಲೇ ದೊರೀತಾವೆ ರೈತರಿಗೆ. ಈಗ ರೇಷ್ಮೆ ಇಲಾಖೆಯಿಂದ ಈ ಡ್ರಿಪ್ಗು ಈ ಮನೆ ಕಟ್ಕೊಂಡ್ಲಿಕ್ಕೂ ಏನಾದರೂ ಎಲ್ಲ ಅನುಕೂಲಗಳಿದಾವೆ? ಹ್ಞೂ ಸರ್, ಈಗ ಅದಕ್ಕಾಗಿನೇ PM ಕಿಸಾನ್ ಯೋಜನೆಯಲ್ಲಿ ಮಸ್ತ್ ಬಿಟ್ಟಾರೆ ಸರ್. ಅವರು ಹೋಗಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅಲ್ಲಿ ಕೇಳಿ, ಸಣ್ಣ ರೈತರು ಇರ್ತಾರೆ, ದೊಡ್ಡ ರೈತರು ಇರ್ತಾರೆ, NREG ಸೇರಿಸಿದ್ದಾರೆ. ಈಗ ಕಡ್ಡಿ ಸ್ಟಾರ್ಟಿಂಗ್ ಫಸ್ಟ್ನೇ ವರ್ಷ 55,000 ಕೊಡ್ತಾರೆ, 2nd ವರ್ಷ 62,000 ಕೊಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ರೇಷ್ಮೆ ಹಾಕ್ಬಿಟ್ಟಿದ್ವಪ್ಪ ಅಂತ ಹೇಳಿದ್ರೆ ಮನೆಗಿದ್ರೆ ಆಗಲ್ಲ ಸರ್. ಅದಕ್ಕೆಲ್ಲ ಅವ್ರಿಗೆ ಸಂಬಂಧಪಟ್ಟ ರೆಕಾರ್ಡ್ಸ್ ಒದಗಿಸ್ಬೇಕು. ಎಲ್ಲ ಸಣ್ಣ ರೈತರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ದೊಡ್ಡ ರೈತರಿಗೆ ಕಮ್ಮಿ ಇರುತ್ತೆ. ಹುಳು ಅಂದ್ರೆ ಎಲ್ಲಿಂದ ತಗೊಂಬರ್ತಾರೆ? ಹುಳು ಅಂದ್ರೆ ಈಗ ಬೇಜಾನ್ ಇದ್ರೆ ಸಹ ಚಾಕಿ ಸಾಕಾಣಿಕೆ ಕೇಂದ್ರ ಅವನು ಮಸ್ತ್ ಗೌರ್ಮೆಂಟ್ ಸಹಕಾರ ಕೊಟ್ಟಿದೆ. ಈಗ ಚಾಕಿ ಹುಳಕ್ಕೆ 3,000 ರೂಪಾಯಿ ಕೊಟ್ರೆ ನಾವು ಗೌರ್ಮೆಂಟೇ ಒಂದ್ ಕಡೆ ನಮಗೂ 1,000 ರೂಪಾಯಿ ಒಂದು ವರ್ಷದಲ್ಲಿ ಒಂದು 100 ಮಟ್ಟಿಗೆ 1,000 ರೂಪಾಯಿ ಹಾಕ್ತಾರೆ ಸರ್. ಅದು ಸ್ಟಾರ್ಟಿಂಗ್ ಬರಲ್ಲ, ಒಟ್ಟಿಗೆ ಯಾವಾಗ ಒಂದ್ಸರಿ ಬರುತ್ತೆ ಗೌರ್ಮೆಂಟ್ ನಿಂದ ಫಂಡ್ ರಿಲೀಸ್ ಆದಾಗ 100 ಮಟ್ಟೆ ಒಬ್ಬ ರೈತರಿಗೆ 1,000 ರೂಪಾಯಿ ಕೊಡ್ತಾರೆ ಸರ್. ತಿರ್ಗಿ ನಮಗೀಗ ಕೊಂಡ್ಲಹಳ್ಳಿಯಲ್ಲಿ ಇದೆ, ಹಾಸನ ಇದೆ, ತಿರ್ಗಿ ಮಳವಳ್ಳಿ ಇದೆ, ತಿರುಗಿ ಮಂಜುನಾಥ ಸ್ವಾಮಿ ಶಿರಾ ತಾಲೂಕು ಅಲ್ಲೊಂದು ಕಗ್ಲೋಡ್ ಅಂತ ಅಲ್ಲಿದೆ ಸರ್. ಈಗ ಅವ್ರವ್ರ ಅನುಕೂಲ ತಕ್ಕಾಗೆ ರೈತರಿಗೆ ಈಗ ಏನೋ ಸ್ಕೋಟ ಹತ್ರ ಇದೆ, ಅವ್ರಿಗೆ ತಕ್ಕಾಗಿ ಎಲ್ಲಿ ಬೇಕೋ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಿರೋ ಕಡೆ ತರ್ತಾರೆ ಸರ್. ಪ್ರತಿ ಸರಿ ಎಷ್ಟು ಮೊಟ್ಟೆ ತಗೊಂಬರ್ತಾರೆ? ಜರದಲ್ಲಿ ಮಾಡ್ಕೊಡೋದ್ರಿಂದ ಏನ್ ಅನುಕೂಲ ಅನ್ಸುತ್ತೆ? ಈಗ ಸರ್ ನಾವು ತರ್ತಿದ್ವಿ, ಅವಾಗ ನಾವು ಬ್ಲಾಕ್ಸ್ ಮಾಡ್ತಿರಲ್ಲ, ಕ್ಲೀನ್ ವೆದರ್ ಟೆಂಪರೇಚರ್ ಮೇಂಟೈನ್ ಮಾಡ್ತಿರಲ್ಲ. ಅಲ್ಲೆಲ್ಲ ಸ್ವಲ್ಪ ಈಗಿನ ವಿಜ್ಞಾನಕ್ಕೆ ತಕ್ಕ ಹಾಗೆ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿ ಬ್ಲಾಕ್ ಬಾಕ್ಸ್ ನಲ್ಲಿ ಹಾಕಿ ಹುಳುಗಳಿಗೆ ಎಷ್ಟು ಸರಿ ಟೈಮಿಂಗ್ ಮೇಂಟೈನ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾರೆ. ನಮ್ಮ ತಲೆ ಏನಾಯ್ತು ಅಂದರೆ ಟೆಂಪ್ರೇಚರ್ ಇರಲಿಲ್ಲ, ಬೆಳಗ್ಗೆ ಸೊಪ್ಪಾಗ್ದ ಊಟ ಮಾಡಿದ್ವಿ ಸೊಪ್ಪಾಗಿ ಓದಿಸಿ ಅದೇ ಹೋಗ್ಬಿಡ್ತೀವಿ. ಸೊ ಅವರು ಗಂಟು ಗಂಟೆಗೂ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ, ಹೀಟ್ ಬೇಕಾದಾಗ ಹೀಟ್ ಮಾಡ್ತಾರೆ, ಕೂಲ್ ಬೇಕಾದಾಗ ಕೂಲ್ ಮಾಡ್ತಾರೆ. ಆ ಥರ ಇರೋದ್ರಿಂದ ಈಗ ಏನಾಯ್ತು ಅಂದರೆ ಎಲ್ಲ ಹೊಸ ಸಿಸ್ಟಮ್ ಹೊಂದಾಣಿಕೆ ಆಗಿ ಹೋಗಲೇಬೇಕಾದಂಥ ರೈತರ ಪರಿಸ್ಥಿತಿ ಬಂದಿದೆ ಸರ್. ನೀವು ಎಷ್ಟನೇ ಜ್ವರಕ್ಕೆ ಹೋದಂಥ ಮರಿಗಳನ್ನ ತಗೊಂಬರ್ತಾರೆ? ಅವರು ನಮಗೆ ಚಾಕಿ ನಮ್ಗಿಂತ ಇಂಡಿಯಂಟ್ರಿ 10 ದಿವಸ ಮುಂಚೆ ಹಾಕಿಸ್ತಾರೆ ಸರ್. ಅವರು 8 ದಿವಸ ಮೇಯಿಸಿ ನಮಗೆ 2ನೇ ಜ್ವರ ಸ್ಟಾಪ್ ಆಗುತ್ತೆ, ನಾಳೆ ಸಾಯಂಕಾಲ ಸ್ಟಾಪ್ ಆತಂದ್ರೆ ಅವತ್ತು ಸಾಯಂಕಾಲನೇ ಡಿಸ್ಟ್ರಿಬ್ಯೂಟ್ ನಮಗೆ ಸಲಕರಣೆಗೆ ಬೇಕಾದಂಥ ಮನೆಗಳ ಕ್ಲೀನ್ ಮಾಡ್ಕೊಂಬಿಟ್ರಪ್ಪ ಅಂತ ಒಂದಿವ್ಸ ಮುಂಚೆ ಹೇಳ್ತಾರೆ ಸರ್. ಅವಾಗ ನಮಗೆ 2ನೇ ಹಂತ ಕುಂತಾಗ ಕೊಡ್ತಾರೆ ಸರ್. 2ನೇ ಹಂತ ಕುಂತಾಗ ಕೊಡ್ತಾರೆ. ಆನಂತರ ನೀವು ಎಷ್ಟು ದಿವಸ ಸಾಕಾಣಿಕೆ ಮಾಡಿದ್ರೆ ಬೆಳೆ ಬರುತ್ತೆ? ನಾವು ಕರೆಕ್ಟಾಗಿ ನೋಡಿ ಸರ್, ಚಳಿಗಾಲದಲ್ಲಿ ಮಾತ್ರ ಒಂದು 20-25 ದಿವಸ ಆಗುತ್ತೆ ಸರ್. ಬೇಸಿಗೆ ಕಾಲದಲ್ಲಿ ಏನೋ 15-20 ದಿವಸಕ್ಕೆ ಹುಳ ಬಂದ್ಬಿಡುತ್ತೆ ಸರ್. ಯಾವ ಕಾಲದಲ್ಲಿ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ, ಬೇಸಿಗೆ ಕಾಲನ ಅಥವಾ ಚಳಿಗಾಲ ಅಥವಾ ಮಳೆಗಾಲ? ಈಗ ಮಳೆಗಾಲದಲ್ಲಿ ಸ್ವಲ್ಪ ಏರುಪೇರು ಆಗ್ತಿರುತ್ತೆ ಸರ್, ವಾತಾವರಣ ಒಂದೇ ಟೈಮ್ ಇರಲ್ಲ, ಒಂದ್ಸರಿ ಮೋಡ ಮುಚ್ಚಿಕೊಳ್ಳುತ್ತೆ, ಒಂದ್ಸರಿ ಬಿಸಿಲು ಬರುತ್ತೆ, ಅವಾಗ ಟೆಂಪ್ರೇಚರ್ ಸರಿ ಇರಲ್ಲ. ಸ್ವಲ್ಪ ಜೂನ್ ಜುಲೈ ಆಗಸ್ಟ್ ನಲ್ಲಿ ಸ್ವಲ್ಪ ಬೆಳೆ ಹೊಡ್ತಾ ಬರ್ತಾ ಇರ್ತವೆ, ಬೆಳೆನೂ ಬರ್ತಾವೆ ಸರ್. ಸೆಪ್ಟೆಂಬರ್ ಅಕ್ಟೋಬರ್ ನಿಂದ ನವಂಬರ್ ಇಂದ ಒಳ್ಳೆ ಬೆಳೆ ಆಗ್ತದೆ ಸರ್. ಮಾರ್ಚ್ ಏಪ್ರಿಲ್ ಮೇ ವರ್ಗು ಒಳ್ಳೆ ಬೆಳೆ ಬೆಳಿಬಹುದು. ಬೇಸಿಗೆಯಲ್ಲಿ ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡ್ಕೊಳ್ಳೋದ ಮೇಲೆ ಡಿಪೆಂಡ್ ಆಗುತ್ತೆ. ಮನೆ ಮ್ಯಾಗ ಗರಿ ಹಾಕಿ ಸ್ಪಿಂಕ್ ಮಾಡ್ಬೇಕಾದ್ರೆ ಏನಾದರೂ ರೋಗ ಬರೋ ಸಾಧ್ಯತೆ ಇರುತ್ತಾ? ರೋಗ ಕಮ್ಮಿ ಸರ್, ಯಾಕಂದ್ರೆ ಈಗ 2ನೇ ಜ್ವರದವರೆಗೂ ICU ರೂಮ್ ನಲ್ಲಿ ತರ ಸಾಕು ಕೊಟ್ಟಿರ್ತಾರ. ಅದನ್ನೇನು ನಾವು 2ನೇ ಜ್ವರ ಇದ್ದ ದಿನ ಪ್ರತಿ ದಿವಸ ಒಂದ್ಸರಿ ಸುಣ್ಣ ಸಿಂಪಡಿಸಿಕೊಂಡು ಹೋದ್ರೆ ಸಾಕು ಸರ್. ಮತ್ತೆ ನಿರ್ವಹಣೆ ಮಾಡ್ಬೇಕಂದ್ರೆ ಮನೆನೂ ಎಲ್ಲ ಸ್ವಚ್ಛವಾಗಿರ್ಬೇಕಾಗುತ್ತೆ. ಮನೆ ಸರ್ 2 ಸರಿ ಅಲ್ಲದೆ 3 ಸರಿ ಮೇಂಟೆನೆನ್ಸ್ ಔಷಧ ಹೊಡೆದ್ರೆ ಬಹಳ ಚೆನ್ನಾಗಿರುತ್ತೆ. ಸೋಪಿನ ಪೌಡರ್ ಹಾಕಿ ಕ್ಲೀನಾಗಿ ಎಲ್ಲ ಜವಾಬ್ದಾರಿಯಿಂದ ತೊಳೆದು ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿಬಿಟ್ಟು ಗಾಳಿ ಕ್ಲೀನಾಗಿ ಸ್ಮೆಲ್ ಇಲ್ದಂಗೆ ನೋಡ್ಕೊಂಬಿಡ್ಬೇಕು. ಸೊ ಫಾರ್ಮಲಿನ್ ಹೊಡಿತಲೇ ಇರಬೇಕು ಕಂಪಲ್ಸರಿ. ಫಾರ್ಮಲಿನ್ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಡಿಸ್ಟಿಂಕ್ಷನ್ ಎಲ್ಲ ಮನೆಗಿರೋ ಕೀಟಾಣುಗಳೆಲ್ಲ ಸತ್ತೋಗ್ಬಿಡುತ್ತೆ ಸರ್. ಈಗ ನೀವು ಚಾಕಿ ಸೆಂಟ್ರಿಂದ ಮರಿ ತಂದ್ಮೇಲೆ ಈಗ ಒಂದು 20 ದಿವಸ ಸಾಕಾಣಿಕೆ ಮಾಡಿದ ನಂತರ ಇದು ಗೂಡಿಗೆ ಬಿಡ್ಲಿಕ್ಕೆ ಬರುತ್ತಾ? ಹ್ಞೂ ಸರ್. 4ನೇ ಹಂತ ಎದ್ದ್ಮೇಲೆ ಸೊಪ್ಪು 12 ಮೇವು ಹಾಕಿದ್ಮೇಲೆ ಅವಳ ಆಲೆ ಅಲ್ಲೊಂದಲ್ಲೊಂದು ಆಕ್ಟಿವಿಟಿ ಆಗ್ತಿರುತ್ತೆ ಕ್ಲೀನಾಗಿ. ಅದಾಲೆ ಅಲ್ಲೊಂದಲ್ಲೊಂದು ಆಲೆ ಕಾಣಿಸ್ತಿರು ಸರ್. ಗೂಳ ಆಲೆ ಅದು ತನ್ನ ಮನೆ ಕಟ್ಕೊಳ್ಳೋಕೆ ಅದು ರೆಡಿ ಆಗ್ತಿರುತ್ತೆ. ಅದನ್ನು ನಾವು ನೋಡಿ ಬಂದಿದೆ ಒಂದು 10-20% ಬಂದ್ಮೇಲೆ ರೋಟ್ರಿ ಅಂತ ಬಂದಿದೆ. ರೋಟ್ರಿಗಾದ್ರೂ ಬಿಡ್ಬೋದು ಅವ್ರ ಅನುಕೂಲ, ಇಲ್ಲಾಂದ್ರೆ ಚಾಪೆ ಕೊಟ್ಟಿದ್ದಾರೆ, ಚಾಪೆ ತರ ಇರುತ್ತೆ. ಅದನ್ನ ಹಾಸ್ಬಿಟ್ರೆ ಅದು 3-4 ದಿವಸಕ್ಕೆಲ್ಲ ಕಟ್ಕೊಂಡ್ಬಿಡುತ್ತೆ. 4 ದಿವಸ ಆದ್ಮೇಲೆ ಅದನ್ನ ಎತ್ಬಿಟ್ಟು ಬೇರ್ಪಡಿಸಿ ಇರೋದೆಲ್ಲ ವೇಸ್ಟ್ ತೆಗ್ದಾಕಿ ಎಲೆ ಗೂಡು ಅಲ್ಲಿ ಕಟ್ಕೊಂಡಿರುತ್ತ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಿಟ್ಬೇಕು ಸರ್. ಮೊದಲೆಲ್ಲ ಈ ಚಂದ್ರಿಕೆ ಬರ್ತಾ ಇದ್ವು, ಬಿದಿರು ಚಂದ್ರಿಕೆಗಳು. ಈಗೆಲ್ಲ ಈ ರೋಟ್ರಿ ಚಂದ್ರಿಕೆ ಬಂದಿರೋದ್ರಿಂದ ರೈತರಿಗೆ ಅನುಕೂಲ ಅನ್ಸುತ್ತಾ? ಈಗ ಚಾಪೆ ಚಂದ್ರಿಕೆಗೂ ಬಿದಿರು ಚಂದ್ರಿಕೆಗೆ ಏನಾಯ್ತು ಅಂದ್ರೆ ರೋಟ್ರಿ ಚಂದ್ರಿಕೆಗೆ ಒಂದೇ ತರ ಫಿನಿಶಿಂಗ್ ಬರುತ್ತೆ ಸರ್. ಗೂಡು ಎಲ್ಲ ಹುಳ ಒಂದೇ ಲೆಕ್ಕಾಚಾರಕ್ಕೆ ಗೂಡು ಕಟ್ಟಿರುತ್ತೆ. ಆ ಬಾಕ್ಸ್ ನಲ್ಲೇನೆ ಗೂಡು ಕಟ್ಟಿರೋದ್ರಿಂದ ಒಳ್ಳೆ ರೇಟ್ ಆಗುತ್ತೆ. ಅದರಲ್ಲೂ ಈ ಚಾಪೆ ಗೂಡಿಗಿಂತ ರೋಟ್ರಿ ಚಂದ್ರಿಕೆಗೆ ಏನಿಲ್ಲ ಅಂದ್ರೆ 100 ರೂಪಾಯಿ ಜಾಸ್ತಿ ಇರುತ್ತೆ ಸರ್ ರೇಟ್. ಇದು 600 ಇತ್ತಂದ್ರೆ ಅದು 650 ಲೆಕ್ಕಾಚಾರ 700 ರೂಪಾಯಿ ಲೆಕ್ಕಾಚಾರ ಹೋಗುತ್ತೆ. ಯಾಕಂದ್ರೆ ಅವ್ರಿಗೆ ಒಂದೇ ಸಮನೆ ಕಾಣಿಸುತ್ತಲ್ಲ ಗೂಡು, ಎಲ್ಲ ನೂಲು ಜಾಸ್ತಿ ಬಂದಿರುತ್ತೆ ಸರ್. ಅದು ಇದು ಚಾಪೆದ ಏನಾಗುತ್ತೆ ಅಂದ್ರೆ ಚಾಪಿಗೆಲ್ಲ ಸ್ವಲ್ಪ ನೂಲು ತಿಕ್ಕಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಹುಳ ಸ್ವಲ್ಪ. ಅದು ತೂಕನೂ ಚೆನ್ನಾಗಿ ಬರುತ್ತೆ, ಗೂಡುನು ಶೇನಿಂಗ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಕೊಳೆ ಆಗಿರಲ್ಲ ಸರ್. ಅದು ಒಂದು ಬಾಕ್ಸ್ನೊಳಗೆ ಕಟ್ಕೊಂಡು ಹೋಗಿರುತ್ತಲ್ಲ ಅದರಿಂದ. ಎಷ್ಟು ಇಳುವರಿ ಬರುತ್ತೆ ನಿಮಗೆ 100 ಮಟ್ಟೆಗೆ? 90 ಕೆಜಿವರೆಗೂ ಬೆಳೆದಿದ್ವಿ ಸರ್. 90 ಕೆಜಿ 100 ಬೆಳೆದಿದ್ವಿ. ಒಬ್ಬರು ಒಳ್ಳೆ ಚೆನ್ನಾಗಿ ಮಾಡಿರೋ ರೈತರು ಮರಗಡ್ಡಿ ಮಾಡಿದ್ರು ಸರ್. ಆ ರೈತರು ಬೆಳೆದಿರಲ್ಲ 100 ಮಟ್ಟಿಗೆ 120 ಕೆಜಿ ಗಟ್ಟಲೆನೂ ಬೆಳೀತಾರೆ. ನೀವು ಮರಗಡ್ಡಿ ಮಾಡಿಲ್ವಾ? ಇಲ್ಲ ಸರ್, ಮರಗಡ್ಡಿ ನಮ್ಮ ಕಡೆ ಓಡಲ್ಲ, ನೀರು ಐತಲ್ಲ ಅದರಿಂದ ನಮ್ಮ ಕಡೆ ಯಾರು ಮಾಡಲ್ಲ ಸರ್. ಕೋಲಾರಲ್ಲೆಲ್ಲ ಮರಗಡ್ಡಿ ಮಾಡಿದ್ದಾರೆ ಸರ್. ಈ ಸೈಡು ಇನ್ನೂ ಮಾಡ್ಬೇಕಂತ ಇಲಾಖೆಯರೆಲ್ಲ ಪ್ರೈಸ್ ಕೊಡ್ತಿದ್ದಾರೆ, ಮಾಡ್ಕೊಂಡು ಹೋಗ್ರಿ, ಉದ್ಯೋಗ ಖಾತ್ರಿ ಸೇರಿಸ್ತೀವಿ, ಅಮೌಂಟ್ ಕಮ್ಮಿ ಬರುತ್ತೆ ಸರ್. ಅದಕ್ಕಾಗಿ ಮರಗಡ್ಡಿ ಮಾಡಕ್ಕೆ ಯಾರು ಹೋಗ್ತಿಲ್ಲ ಸರ್. ಈ ಮರಗಡ್ಡಿಗೂ ಸಾಲ್ ನಾಟಿಗೂ ಏನ್ ವ್ಯತ್ಯಾಸ? ಮರಗಡ್ಡೆ ಅಂದ್ರೆ ವರ್ಷಗಟ್ಟಲೆ ಕಾಯ್ಬೇಕು ಸರ್. 1 ವರ್ಷ ಸೀದಾ ಅದನ್ನ ಕಟ್ ಮಾಡಂಗಿರಲ್ಲ, ರಂಬೆ ತರ ತಗೊಂಡೋಗಿ ಅದನ್ನ ಸ್ಟಿಮ್ ಎಲ್ಲ ಕಟ್ ಮಾಡ್ಕೊಂಡು ದಪ್ಪ ಬಂದ್ಮೇಲೆ ಬಡ್ಡೆ ಆಮೇಲೆ ಬಿಡ್ಬೇಕು ಸರ್ ಸೊಪ್ಪು. ಈಗ ರೇಷ್ಮೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ರಿ, ರೇಷ್ಮೆನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ನಾವು ರಾಮನಗರ ಸರ್, ಅತಿ ಹೆಚ್ಚಾಗಿ ರಾಮನಗರ. ತಿರ್ಗಾ ಈಗ ಬೇರೆ ಕಡೆ ಎಲ್ಲ ಆಗಿದೆ ಸರ್, ಅತಿ ಹೆಚ್ಚಾಗಿ ಹೋಗೋದೆ ರಾಮನಗರದಲ್ಲಿ ಹೋದ್ರೆ ಒಳ್ಳೆ ರೇಟ್ ಇರುತ್ತೆ. ಅಲ್ಲಿ ಬಿಡ್ಡರ್ಸ್ ಬಹಳ ಇರ್ತಾರೆ, ಚಳ್ಳಕೆರೆ ಗೂಡ್ಗಂದ್ರೆ ಒಳ್ಳೆ ರೇಟೂ ಬರುತ್ತೆ. ಚಳ್ಳಕೆರೆ ಮಳಕಂಬೂರು ಕೊಂಡ್ಲಹಳ್ಳಿ ಅಂದ್ರೆ ಬಿಜಿ ಕೆರೆ ಅಂದ್ರೆ ಅವ್ರ ಫಸ್ಟ್ ಪ್ರಾಯೋಜನೇ ನಮ್ಮ ಕಡೆ ಹಾಕ್ತಾರೆ ಸರ್. ಅದರಲ್ಲಿ ದೊಡ್ಡ ಬಿಲ್ಡರ್ಸೇ ಬಂದು ಹಾಕತ್ ಸರ್, ಯಾಕಂದ್ರೆ ಸಣ್ಣ ಸಣ್ಣರಲ್ಲಿ ಅಲ್ಲಿ ತೆಗಿಯೋಕ್ಕಾಗಲ್ಲ, ಚಳ್ಳಕೆರೆದ ರೇಟ್ ಅದೇ ಆಗುತ್ತಪ್ಪ ಅಂತ. ಈಗೆಲ್ಲ ಏನ್ ರೇಟ್ ಇದೆ ರೇಷ್ಮೆ? ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಸರ್, ಯಾಕಂದ್ರೆ ಸ್ವಲ್ಪ ಮಳೆ ಬರ್ತಿರುತ್ತಲ್ಲ, ಗೂಡು ಅವ್ರಿಗೆ ಫಿನಿಶಿಂಗ್ ಕಾಣಲ್ಲ. 600 700 ರೂಪಾಯಿವರೆಗೂ ಈಗ ನಡೀತಿದೆ ಸ್ಯಾಲ್ರೆಡಿ. ಮೊದಲೆಲ್ಲ ರೇಷ್ಮೆ ರೇಟ್ ಭಾಳ ಕಡಿಮೆ ಇತ್ತು, ಈಗೀಗ 500 600 ಎಲ್ಲ ನಡೀತಾರೆ. ಯಾವಾಗ ಸರ್ ನಾವು 500 ಮಾಡ್ಕೊಂಡು ಅದಕ್ಕೆ ಕ್ಯಾಲ್ಕುಲೇಷನ್ ಹಾಕೊಂಡು ಮಾಡ್ಬೇಕು, ಸುಮ್ಮನೆ 600 700 ಒಂಥರ ಬೋನಸ್ ಸಿಕ್ಕಂಗೆ ಸರ್, ಈರುಳ್ಳಿ 3000 ಹೆಂಗೆ ಸಿಗುತ್ತೆ ಹಂಗೆ 1,000 ರೂಪಾಯಿ ರೇಷ್ಮೆ ಗೂಡು. ಯಾವಾಗ ಒಂದು ಟೈಮ್ ಹೋಗಿತ್ತು ಸರ್, ನಾವು 955 ಮಾರಿದ್ದೀವಿ, ತಿರುಗಿ ನಮ್ಮವರೊಬ್ರು 965 ಮಾರಿದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಯಾವಾಗಲೂ ಮಾಡ್ತಿರ್ತಾರೆ, ಒಂದು 600 ರೂಪಾಯಿ 650 ಸಿಕ್ಕರೆ ಅಂತೂ ಲಾಸ್ ಆಗಲ್ಲ ಸರ್. ಲಾಸ್ ಆಗಲ್ಲ. ರೈತಿಗೆ ಇವಾಗ ಒಳ್ಳೆ ರೇಟ್ ಇದೆ ಅನ್ಸುತ್ತೆ. ಹಾಗಿದ್ರೆ ಸರ್ ಈಗೆಲ್ಲ ಬಹಳ ಒಳ್ಳೆ ರೇಟ್ ಇದೆ, ಕಮ್ಮಿ ಆಗೋದಿಲ್ಲ, ಇನ್ಮೇಲೆ ಚೀನಾ ದೇಶದ ಬರ್ತಿಲ್ಲಲ್ಲ, ಅದರಿಂದ ಇಂಡಿಯಾ ರೇಷ್ಮೆ ಎಲ್ಲ ಒಳ್ಳೆ ಮಾರ್ಕೆಟಿಂಗ್ ಇದೆ ಸರ್. ಈಗ ಒಳ್ಳೆ ರೇಟ್ ಇರೋದ್ರಿಂದ ಇನ್ನೊಂದು ಎಕರೆ 2 ಎಕರೆ ಹಾಕ್ಬೇಕನ್ನೋ ಉದ್ದೇಶ ಏನಿಲ್ಲ? ಹ್ಞೂ ಸರ್, ಈಗ ನವೆಂಬರ್ ಅಲ್ಲಿ ನಾಟಿ ಮಾಡ್ತೀವಿ ಸರ್, ಒಂದು ಇನ್ನೊಂದು ಎಕರೆ 8-2 ಮಾಡ್ಕೊಂಡು ಟ್ಯಾಕ್ರಿ ಅಡ್ಡಣಂಗ್ ಮಾಡ್ಕೊಂಡ್ರೆ ಕೂಲರ್ ಸ್ವಲ್ಪ ಹೊಡ್ತಾ ಬೀಳು, ಕಮ್ಮಿ ಆಗುತ್ತೆ ಸರ್. ವರ್ಷದಲ್ಲಿ ಎಷ್ಟು ಬೆಳೆ ತೆಗಿತೀರ? ನಾವು ವರ್ಷದಲ್ಲಿ 8-9 ತೆಗಿತೀವಿ ಸರ್. ಈಗ ಕೆಲವು ರೈತರು 5-6 ತೆಗಿತೀವಿ ಅಂತಾರೆ. ಅವರು ಒಂದೇ ಬ್ಯಾಚ್ ಮಾಡಿರ್ ಸರ್, ಈಗ ಮನೆ ಕಟ್ಸೋದೇ ಕಟ್ಸಿರ್ತೀವಿ, 2 ಬ್ಯಾಚ್ ಮಾಡ್ಕೊಂಡಷ್ಟು ರೈತರಿಗೆ ಅನುಕೂಲ ಆಗುತ್ತೆ, ಸ್ವಲ್ಪ ಹಣನು ದುಡ್ಡಾಗುತ್ತೆ ಸರ್. ಈಗ 2 ಬ್ಯಾಚ್ ಅಂದ್ರೆ ಸೊಪ್ಪನು 2 ಬ್ಯಾಚ್ ಮಾಡ್ಕೋಬೇಕು, ಮನೇನು 2 ಬ್ಯಾಚ್? ಇಲ್ಲ ಇಲ್ಲ ಸರ್, ಒಂದೇ ಮನೆಯಲ್ಲೇ 10-15 ಗ್ಯಾಪ್ ಕೊಟ್ಬಿಟ್ರೆ ಸಾಕು, ಒಂದು ಬ್ಯಾಚ್ ಆಗೋಗುತ್ತಾ, ಆ ಬ್ಯಾಚ್ ನಿಂದ ಆದೇಟ್ಗೆನೆ 4-5 ಕ್ಲೀನ್ ಮಾಡ್ಬಿಟ್ಟು 2-3 ಸರಿ ಔಷಧ ಹೊಡೆದು ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ. ಅದಕ್ಕೇನು ನಾವು ಚಾಕಿಹಳ್ಳಿ ತರಷ್ಟೊತ್ತಿಗೆ ಹತ್ತಿರ ಬಿಡ ಅಲ್ಲಿ ಮನೆ ಕ್ಲೀನ್ ಆಗ್ಬಿಡುತ್ತೆ ಸರ್, ಯಾಕಂದ್ರೆ ಚಾಕಿ ಇಲ್ಲಿ ಮಾಡಲ್ಲ ಸರ್, ಅಲ್ಲಿ ಹೇಳಿರ್ತೀವ ಅವ್ರು ಕೊಡಕ್ಕೆ 10 ಬೇಕಾಗುತ್ತೆ. ಒಂದ್ಸರಿ ಚಾಕಿ ಹುಳ ಆತಂದ್ರೆ ಅವ್ರಿಗೆ 15-20 ಗ್ಯಾಪ್ ಇರುತ್ತೆ ಸರ್, ಅವ್ರಿಗೆ ಹುಳ ಸಿಗ್ತಿರಲ್ಲ, ಅವ್ರು ಮುಂಜಾನೆ ಇಂಡೆಂಟ್ ಹಾಕ್ಬೇಕು ಬಹಳ. ಈಗ ಉಳದು ಬಹಳ ಕೇರ್ ಸಿಟಿ ಆಗಿತ್ತು ಮೊಟ್ಟೆ. ಸೊಪ್ಪು ಅಂದ್ರೆ ನೀವು 2 ಬ್ಯಾಚ್ ಮಾಡ್ಕೊಂಡಿರ್ಬೇಕು ಜಮೀನಲ್ಲಿ? ಹ್ಞೂ ಸರ್, ತೋಟ 2 ಬ್ಯಾಚ್ ಮಾಡ್ಕೊಂಡಿರಿ ಸರ್, ಅದು 45-50 ಆಗ್ಬೇಕು, ಇದು 50 ಆಗಿರ್ಬೇಕು ಸರ್. ಆಗಿರ್ಬೇಕು. ಹಾಗಿದ್ರೆ ಮೊಟ್ಟೆ ಎಲ್ಲ ಈಗ ಕೇರ್ ಸಿಟಿ ಆಗೈತೆ ಅಂತಂದ್ರೆ, ನೀವು ಈಗ ಇಂಥ ದಿವಸ ಮೊಟ್ಟೆ ಬೇಕು ಅಂತ ನೀವು ಒಂದು 15-20 ಮುಂಚೆನೆ ನೀವೇ? ಈಗ ನಮಗೆ ಟ್ಯಾರಿಕೇಶನ್ ಇರುತ್ತೆ ಸರ್, ತೋಟ 8 ರೆಡಿ ಆಗುತ್ತೆ ನಮಗೆ 10-15 ಮುಂಚೆ ಹೇಳಿದ್ರೆ ಅವರನ್ನು ಪಾಪ ಹೇಳ್ಕೊಂಡು ತರ್ತಾರೆ ಸರ್. ಅವರು ಈಗ ಅರ್ಜೆಂಟ್ ಸಿಗ್ಬೇಕಂದ್ರೆ ಸಿಗಲ್ಲ ಸರ್, ರೇಷ್ಮೆ ಹುಳ ಭಾಳ ಡಿಮ್ಯಾಂಡ್ ಆಗಿದೆ, ಚಾಕಿ ಸಿಗ್ತಿಲ್ಲ ಅವ್ರಿಗೂ ಹುಳ. ಅಲ್ಲಿ ಮೈಸೂರಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರದಿಂದ ಕೊಡ್ತಿಲ್ಲ ಸರ್ ಅವ್ರಿಗೂ. ಏನು ಮುಂಚೆ ಏನಾದರೂ ಅಡ್ವಾನ್ಸ್ ಕೊಡ್ಬೇಕಾಗತ್ತ? ಏನಿಲ್ಲ ಸರ್, ಅವರು ಕೊಡೋದು ಹುಳ ಕೊಡೋದು ಸರ್, ನಾವು ಫುಲ್ ಅಮೌಂಟ್ ಕಟ್ಟಿ ಅವತ್ತು ನಾವು ಹೇಳಿದ ಜಾಗಕ್ಕೆ ನಮ್ಮ ಮನೆ ಮುಂದೆ ಕಾರ್ ತಂದು ಇಳಿಸ್ತಾರೆ, ಇಲ್ಲಿದ್ರು ರೋಡ್ ಸೈಡ್ ಇದ್ರೆ ಒಬ್ಬೊಬ್ರು ಅಲ್ಲಿಗೆ ಬರ್ರಪ್ಪ ಇಂಥ ಪ್ಲೇಸ್ ಮಾಡ್ತಾರೆ, ಅಲ್ಲಿಗೆ ಹೋಗಿ ತೀಸ್ಕೊಂಬರ್ಬೇಕು ಸರ್. ನಿಮ್ಗೆ ಇಂಥ ದಿವಸ ಬೇಕು ಅಂತ ಫೋನಾಗ ಹೇಳ್ತಾರೆ ಹೋಗಿ ಎಲ್ಲ ಇದು? ಇಲ್ಲ ಸರ್, ನಾವು ಫೋನಾಗ ಹೇಳಿದ್ರೆ ಇಂಥ ದಿವಸ ನಮ್ಮ ಡೇಟ್ ಬರ್ಕೊಳ್ತಾರೆ, ಅವರು ನಮ್ಗೆ ಒಂದು ದಿವಸ ಇನ್ನು 2 ಇದ್ದಂಗೆ ಹೇಳ್ತಾರೆ ಸರ್, ಯಾಕಂದ್ರೆ ಮನೆಗೇನೆ ತೊಳ್ಕೊಳ್ಳಿ ಅಂತ. 1 ಹಂತಕ್ಕೆ ಹುಳ ಸ್ಟಾಪ್ ಆದಾಗ ನಮಗಿಂತ ದಿವಸ ಕೊಡ್ತೀವಿ, ಇನ್ನು 2 ಅಂತ ಹೇಳಿ ಹೇಳ್ತಾರೆ ಸರ್. ನಾವು ಅವಾಗೆಲ್ಲ ಮನೆಗೆ ಸ್ವಚ್ಛತೆ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ಒಂದು ವಾರ ಮುಂಚೆನೇ ರೆಡಿ ಮಾಡ್ಕೊಂಡಿರ್ತೀವಿ ಸರ್. ಈಗ ನೀವೆಲ್ಲ ಮನೇಲಿ ಎಷ್ಟು ಜನ ಇದ್ದೀರಾ, ಇದನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತಾ? ಈಗ ರೇಷ್ಮೆ ಗೂಡೊಂದು ಕೀಳಕ್ಬೇಕು ಸರ್, ಈಗೇನು ಅದರಲ್ಲೂ ರಾಟಿ ಬಂದಿದ್ದಾವೆ ನೂಲು ತೆಗಿಯಕ್ ಸಮೇತ, ಅದನ್ನು ಈಗ ದಿವಸ ಟೆಕ್ನಾಲಜಿ ಮಾಡ್ಕೊಂಡು ಮಾಡ್ಕೊಂಡು ಹೋದಂಗೆಲ್ಲ ಐದು ಸಹ ಅದ್ರ 4-5 ಜನ ಬೇಕಾಗುತ್ತೆ ಸರ್, ಒಂದು 10 ಜನ ಕೂಲರ್ ಬೇಕಾಗುತ್ತೆ, ಗೂಡು ಕಿತ್ತು ಸೋಸಾಕ್ ಸರ್. 4 ಜನ ಇದ್ಮೇಲೆ ಒಬ್ಬ ಮನೆಗಳ ಗಂಡ ಹೆಂಡತಿ ಇಬ್ರು ಇದ್ರೆ ಸಾಕು, ತಿರುಗಾ ಅವ್ರ ಜೊತೆ ಒಂದು ಗಂಡಾಳ್ ಬಂದ್ರು ಒಂದು 200 ಮಟ್ಟ ಆರಾಮ ಮೇಯಿಸ್ಬೋದು ಸರ್. ಅಲ್ಲೇ ತೋಟದ ಹತ್ರನೇ ಮನೆ ಇರ್ಬೇಕು ಸರ್. ಗೂಡಿಗೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಕೂಲರ್ ಬೇಕಾಗುತ್ತೆ. ಹ್ಞೂ ಸರ್, ಗೂಡು ಸೋಸಾಕು ಕ್ಲೀನ್ ಮಾಡಕ್ ಮಾತ್ರ ಅಷ್ಟೇ. ಈಗ ಹಂಗಿದ್ರೆ ನಿಮ್ಗೆ ರೇಷ್ಮೆ ಒಳ್ಳೆ ಲಾಭ ತಂದು ಕೊಡ್ತಾ ಇದೆ ಅಂತ ಅಂದಂಗಾಯ್ತು. ಹ್ಞೂ ಸರ್, ಇವತ್ತು ಸರ್ ರೇಷ್ಮೆಯಿಂದಲೇ ನಮ್ದು ಎಲ್ಲ ಚೆನ್ನಾಗಿ ನಡೀತೈತೆ ಸರ್, ನಾವು ಪ್ರಗತಿವಂತಿರೋದು ರೇಷ್ಮೆಯಿಂದಲೇ ಸರ್. ಮತ್ತೆ ಇನ್ನು ಈ ಈರುಳ್ಳಿ ಟೊಮೆಟೊ ಹೂವು ಈ ತರ ಏನಾದ್ರೂ ಬೆಳೆಗಳು ಬೆಳಿತಾರೆ? ಈಗ ಅವಕ್ಕೆಲ್ಲ ದಿನ ಈರುಳ್ಳಿಗೆ ಹಾಕಿದ್ವಿ ಅಂದ್ರೆ ಯಾವಾಗ್ಲೂ ಕೂಲರ್ ಬೇಕಲ್ಲ ಸರ್, ಎನಿ ಟೈಮ್ ಅವ್ರು ಬರ್ಲಿಲ್ಲ ಮಾಡ್ಲಿಲ್ಲ ಅನ್ಕೊಂಡು ನಾವಂದ್ರೆ ಇದು ರೇಷ್ಮೆ ಬೆಳಗ್ಗೆ 2 ಸಾಯಂಕಾಲ 2 ಒಂಥರ ಲೆಚ್ಚರ್ ಪೋಸ್ಟ್ ಇದ್ದಂಗೆ ಅಲ್ಲೇ ಅಡ್ಡ ಇಟ್ಕೊಂಡು ಅವ್ರು ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ, ಇಲ್ಲಾಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬರ್ಬೋದು ಟೈಮ್ ಅಂದ್ರೆ. ಈರುಳ್ಳಿ ಅಂದ್ರೆ ನೀರು ಕಟ್ಟು ಡ್ರಿಪ್ ನೀರು ಬಿಡು ಆಟ ಕರೆಸಿ, ಕೂಲರ್ ಬರ್ಲಿಲ್ಲ ಅಂತಂದ್ರೆ ಕಳೆ ಜಾಸ್ತಿ ಆಯ್ತಂದ್ರೆ ಎಲ್ಲ ವೇಸ್ಟ್ ಆಗೋಗುತ್ತೆ. ಇದ್ರೇನು ಹಂಗಲ್ಲ, ಕಳೆ ಆತಂದ್ರು ಇನ್ನೊಂದು ಬೆಳೆ ಬೇಕಾದ್ರೂ ಕ್ಲೀನ್ ಮಾಡ್ಕೋಬಹುದು, ಏನ್ ಬಿಡಪ್ಪ ಏನಾಗಲ್ಲ, ಅದೇನು ಸೊಪ್ಪು ಬತ್ತಿರುತ್ತೆ ಭೂಮಿ ಒಳಗೆ, ಏನದೇನು ಸಮಸ್ಯೆ ಆಗಲಿ, ಇಂಥ ದಿವಸನೇ ಕಳೆ ತೆಗಿಬೇಕು ಅನ್ನಲ್ಲಿ. ಈರುಳ್ಳಿಗೆ ಹಂಗಾಗಲ್ಲ, ಈರುಳ್ಳಿ ಇಂಥ ಟೈಮಿಗೆ ಕಳೆ ಹೊಡಿಬೇಕು, ಕಳೆ ಔಷಧ ಕ್ಲೀನ್ ಮಾಡಬೇಕು, ಕೂಲರ್ ಬರಲಿಲ್ಲ ಅಂತ ಮಳೆ ಹಿಡ್ಕೊಂತು ಅಂದ್ರೆ ಅತಿ ಹೆಚ್ಚಾಗಿ ಏನಾಗಲ್ಲ. ಇದೇನು ರೇಷ್ಮೆಗೆ ಮಳೆ ಹಿಡ್ಕೊಂಡ್ರೆ ಏನಾಗಲ್ಲ, ಸೊಪ್ಪೊಂದು ಸ್ಟಾಕ್ ಇತ್ತು ಅಂದ್ರೆ ಸ್ವಲ್ಪ ಸುಣ್ಣ ಕೊಟ್ಕೊಂಡು ಸೊಪ್ಪು ಹಾಕ್ಬಿಟ್ರೆ ಏನೂ ಆಗಲ್ಲ ಸರ್. ಇಷ್ಟೊಂದು ಲಾಭದಾಯಕ ಆಯ್ತಲ್ಲ ರೇಷ್ಮೆ, ನಿಮ್ಮೂರಲ್ಲೆಲ್ಲ ಎಷ್ಟು ಜನ ರೈತರು ಬೆಳೀತಾ? ಈಗ ಒಂದು 4 ಜನ ಬೆಳೀತಿದಾರೆ ಸರ್, ಮುಂದಿನ ಮಾಡ್ಬೇಕಂತ ಈಗ ಎಲ್ಲ ಯುವಕರೆಲ್ಲ ಮುಂದ್ಗಡೆ ಬಂದಿದ್ದಾರೆ. ಈಗ ಈ ಸರಿ ಬಹಳ ನಾಟಿ ಆಗುತ್ತೆ ಸರ್, ಚಳ್ಳಕೆರೆ ತಾಲೂಕಿನಲ್ಲಿ ಏನಿಲ್ಲ ಅಂದ್ರೆ ಒಂದು 30 ನಾಟಿ ಆಗೈತೆ. ತಿರುಗಿ ಹೊಸದಾಗ ಬೇರೆ ಭಾರತ ಸರ್ಕಾರದಿಂದ ಚಳ್ಳಕೆರೆ ತಾಲೂಕು ರೇಷ್ಮೆ ಉತ್ಪಾದಕರ ಇದಂತ ಬಂದಿದೆ ಸರ್, ಹೊಸದಾಗ ಓಪನ್ ಮಾಡಿದ್ವಿ ಸರ್, ರೇಷ್ಮೆ ಬೆಳೆಗಾರರ ಸಂಘ ಅಂತ. ಅಲ್ಲಿನೂ ಎಲ್ಲ ಚೆನ್ನಾಗಿ ಮೆಂಬರ್ಸ್ ಆಗ್ತಿದ್ದಾರೆ, 1,100 ಕಟ್ಟಿ ಭಾರತ ಸರ್ಕಾರ ಅಂಡ್ ಕರ್ನಾಟಕ ಸರ್ಕಾರ ಅಟ್ಯಾಚ್ ಮಾಡಿದೆ ಸರ್. ಏನು ಅನುಕೂಲ ಅದರಿಂದ? ಅದರಿಂದ ರೇಷ್ಮೆಗೆ ಬೇಕಾದಂಥ ಸಲಕರಣೆಗಳು, ಈಗ ರೋಲ್ ಪೇಪರ್ ಬೇಕಾಗುತ್ತೆ, ಬೀಚಿಂಗ್ ಬೇಕಾಗುತ್ತೆ, ಫಾರ್ಮಿಲಿನ್ ಬೇಕಾಗುತ್ತೆ. ಅದರಿಂದ ಅದು ಹೊಸದಾಗಿನ್ನ ಒಂದು ಹೆಜ್ಜೆ ಇಟ್ಟಿದೆ ಸರ್. ಇನ್ನು ಮೆಂಬರ್ಶಿಪ್ ಆದಂಥವ್ರಿಗೆ ಕಮ್ಮಿ ಕೊಡ್ತಾರೆ. ಈಗ ಅಲ್ಲಿ 700 ರೂಪಾಯಿ ಇದ್ರೆ ಇವ್ರಿಗೆ 600 ರೂಪಾಯಿ 650 ರೂಪಾಯಿಗೆ ಕೊಡ್ತಾರೆ. 600-650 ರೂಪಾಯಿ ಕೊಡ್ತಾರೆ. ಹ್ಞೂ ಸರ್. ಒಟ್ಟು ಅನುಕೂಲ ಆಗುತ್ತೆ ಅಂತೀರ? ಹ್ಞೂ ಸರ್, ಈಗ ಸರ್ಕಾರನೇ ಮಾಡಿರೋದ್ರಿಂದ ಅನುಕೂಲ ಆಗುತ್ತೆ ಸರ್. ಎಲ್ಲ ಒಟ್ಟಿಗೆ ಸದಸ್ಯರಾಗಿ ಅದಕ್ಕೆ ಅವರು ಒಂದು ಮೆಂಬರ್ಶಿಪ್ಗಂತ ಇದು ಕೊಡ್ತಾರೆ ಸರ್, ಟ್ಯಾಗ್ ಕೊಡ್ತಾರೆ. ಅವ್ರ ಮೆಂಬರ್ಶಿಪ್ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಹಾಕ್ಸಿ ಅವ್ರಿಗೊಂದು ಸದಸ್ಯತ್ವ ಆಗಿದ್ದಾರೆ ಅಂತ ಅವ್ರಿಗೊಂದು ಮನೆ ಕೊಡ್ತಾರೆ ಸರ್. ಈಗ ನೀರಾವರಿ ಇರುವಂತ ರೈತರಲ್ಲಿ ಹೆಚ್ಚೆಚ್ಚು ಈಗ ಅಡಿಕೆ ಕಡೆಗೆ ಆಸಕ್ತಿ ತೋರಿಸ್ತಾರೆ. ನಾವು ಈಗ ಅಡಿಕೆ ಹಾಕಿದ್ರೆ ಸರ್, ಅಡಿಕೆ ಹಾಕಿದ್ರೆ 5 ವರ್ಷ ತನಕ ಎಷ್ಟು ಕಾಯ್ಬೇಕು? 1 ವರ್ಷದಲ್ಲೇ ದುಡ್ಡು ನೋಡೋಂತ ಬೆಳೆಗಳು ಬೆಳಿಬೇಕು ಸರ್. ಈಗ 5 ವರ್ಷಕ್ಕೆ ಏನು ಹೆಚ್ಚು ಕಡಿಮೆ ಆಗೋಗುತ್ತೆ? ಈಗ ಅಡಿಕೆಗೂ ಎಲ್ಲ ರೋಗ ಬರ್ತದೆ ಅಂತಾರೆ. ತಿರುಗಿ ಮಾಡ್ತಿದ್ರೆ ಆದ್ರೂ ಮಾಡ್ಲಿ ಸರ್, ಅಡಿಕೆನೂ ಇರಲಿ ಬೇಡನಲ್ಲ. ರೇಷ್ಮೆನ ಮಾಡ್ಕೊಂಡು ಹೋದ್ರೆ ಒಳ್ಳೆ ಆರ್ಥಿಕವಾಗಿ ಒಬ್ಬರನ್ನ ಕೈ ಚಾಚಿದಂಗೆ ಅವರು ಡೆವಲಪ್ಮೆಂಟ್ ಆಗ್ಬೋದು ಸರ್. ಒಂದೇ ಬೆಳೆ ನಂಬ್ಕೊಳ್ಳೋಕೆ? ಹ್ಞೂ ಸರ್, ಒಂದೇ ಬೆಳೆ ನಂಬ್ಕೊಳ್ಳೋ ಬದಲು ಆರ್ಥಿಕವಾಗಿ ಪ್ರಬಲರ್ ಆಗ್ತಾರೆ. ತಿರುಗಿ ಯಾರನ್ನು ಒಬ್ರು ಸಲ ಮಾಡಿಯಂಗಿರಲ್ಲ. ಅವ್ರ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಆಗ ಸರ್. ಅವ್ರ ಶಕ್ತಿ ಇತ್ತಂದ್ರೆ 400 ಮಟ್ಟೆ ಮೇಯಿಸಿದ್ರು ಅಂದ್ರೆ 4 ಕ್ವಿಂಟಲ್ ಬಂತು ಅಂದ್ರೆ 900 ರೂಪಾಯಿ ರೇಟ್ ಆತಂದ್ರೆ ಅದ್ರ ಬೆಳೆ ಒಂದು 360,000 ರೂಪಾಯಿ ದುಡ್ಡು ಒಂದೇ ಬೆಳೆಗೆ ಬೆಳಿಬೋದು ಸರ್. ಅವ್ರ ಶಕ್ತಿ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗ ಸರ್. ಜನ ತಂದು ಮಾಡ್ತೀನಿ ಬಿಡು, ನಾನು ಗೂಡು ಬೆಳಿತೀನಿ ಅನ್ನೋದು. ಈ ರೇಷ್ಮೆಯಿಂದ ಇಷ್ಟೊಂದು ಲಾಭ ಆಯ್ತು ಅಂತ ಗೊತ್ತಿದ್ದು ಯಾಕೆ ಹೆಚ್ಚು ರೈತರು ಆಸಕ್ತಿ ತೋರಿಸ್ತಿಲ್ಲ ರೇಷ್ಮೆ ಬೆಳಿಲಿಕ್ಕೆ? ಈಗೇನಾಗ್ಸ ಅಂದ್ರೆ ಈಗ ಇವಾಗ 4 ತಿಂಗಳು 5 ತಿಂಗಳು ಬೆಳೆಯಬೇಕು ಸರ್. ಅರ್ಜೆಂಟ್ ದುಡ್ಡು ಬೇಕಾ ನೋಡೋಂತ ಜನ ಸೀಗ. ಅರ್ಜೆಂಟ್ ಬರುತ್ತೆ ಸರ್ ರೇಷ್ಮೆಗೆ. ಏನಂದ್ರೆ ಸಸಿ ಹಾಕಿ ಅದನ್ನ ಕಳೆ ಹಾಕಿ ಕ್ಲೀನ್ ಮಾಡೋವರೆಗೂ 1 ವರ್ಷದವರೆಗೂ ತಾಳ್ಮೆ ಇರಲ್ಲ ಸರ್. 5 ವರ್ಷ ಅಡಿಕೆ ಅಂತಾರೆ. ಅದನ್ನ ಆಗ್ಲಿ ಈಗ ಮೇಂಟೈನ್ ಮಾಡ್ಬೇಕು, ಗೊಬ್ಬರ ಕಳೆ ಏನಿಲ್ಲ ಅಂದ್ರೆ 1,000 ಗಿಡ ಬೆಳೆಸ್ಬೇಕಂದ್ರೆ 25,000-30,000 ಅಡಿಕೆ ಬೇಕೇ ಬೇಕು ಸರ್ 1 ವರ್ಷಕ್ಕೆ ಮೇಂಟೆನೆನ್ಸ್. ತಿಪ್ಪಸಮರೆ ಆಗಿದ್ರೆ ಇನ್ನು ಮುಂದೆ ಬೇರೆ ಏನೇನು ಬೆಳೆಗಳು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ನಾವು ಸ್ವಲ್ಪ ತೆಂಗು ಮಾಡಿದೀವಿ, ಒಂದು ಡೈರಿಗಳು ಹಾಲಿನ ಒಂದು 2-3 ಹಸು ಮಾಡ್ಕೊಬೇಕಂತಿದ್ವಿ ಸರ್. ತಿರ್ಗ ಅದರ ರೇಷ್ಮೆಗೆ ಏನು ವೇಸ್ಟ್ ಆಗಂತದ್ದು ಏನಿಲ್ಲ ಸರ್. ಒಂದು ಚಾಪರ್ ಹಾಕೊಂಬಿಟ್ರೆ ಅದನ್ನ ವೇಸ್ಟ್ ಸಿಗೋಕೆ ಕಡ್ಡಿನೆಲ್ಲ ವೇಸ್ಟ್ ಆಗೋ ಬದಲು ಕಟ್ ಮಾಡಿಬಿಟ್ಟು ಅದಕ್ಕೆ ಮಾಡಿಬಿಟ್ರೆ ಆಗ್ಬಿಡುತ್ತೆ ಸರ್. ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬಿಡ್ತೈತೆ, ಅದಕ್ಕೆ ಹೊಲಕ್ಕೆ ಹಂಗೆ ಡೈರೆಕ್ಟ್ ಒಂದೇ ಸರಿ ಇದಕ್ಕೆ ಹಾಕ್ಬಿಡ್ಬೋದು ಸರ್. ಮತ್ತೆ ಕೃಷಿ ಜೊತೆಗೆ ಉಪಕಸಬು ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಇನ್ನು ಮತ್ತೆ ಬೇರೆ ಬೇರೆ ಏನಾದ್ರೂ ಉಪಕಸ ಹಸು ಮಾಡಿದೀವಿ ಸರ್. ಒಂದು 4-5 ಕುರಿ ಮಾಡ್ಬೇಕಂತ ಇದೀವಿ. ನಮ್ಮ ಇದಾವೆ ಈ ಮಕ್ಕಳು ಚಿಕ್ಕವರು ಇದ್ರಿಂದ ಎಲ್ಲಾರು ಸ್ವಲ್ಪ ಎಜುಕೇಶನ್ ಸೆಟ್ಲ್ ಆದ್ಮೇಲೆ ಹಾಲಿಗೆ ಸರಿಯಾಗಿ ಸಗಣಿ ಬೇಕೇ ಬೇಕಲ್ಲ ಸರ್. ವ್ಯವಸಾಯಕ್ಕೆ ಸಗಣಿ ಇಲ್ಲದ್ಮೇಲೆ ಅವರು ಶೂನ್ಯ ಬೇಸಾಯ ಮಾಡೋದು ಅವೆಲ್ಲ ಸುಳ್ಳು ಸರ್. ಸಗಣಿ ಇದ್ರೇನೆ ವ್ಯವಸಾಯ ಪ್ರಗತಿ ಹೊಂದಕ್ಕೆ ಸರ್. ಅದ್ರ ರೇಷ್ಮೆ ಇದ್ರಿಂದಲೇ ಎಕ್ಕೆ ಎಷ್ಟೋ ಸಿಗುತ್ತೆ. ಅದು ತೆಗ್ದ ಕಸ ಎಲ್ಲ ಕ್ಲೀನಾಗಿ ಹಾಕ್ಬಿಟ್ರೆ ಸ್ಟೋರೇಜ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಆ ರೇಷ್ಮೆಗೂ ಅದಕ್ಕೂ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಈಗ ನಿಮ್ ಜಮೀನಿಗೆಲ್ಲ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತಲ್ಲ, ಒಂದು ಹಸು ಸಾಕಾಣಿಕೆ ಮಾಡಿದ್ವಿ ಅಂತಂದ್ರ ಸಾಕಾಗುತ್ತ ಜಮೀನು? ಈಗ ರೇಷ್ಮೆ ಪ್ರತಿ ತಿಂಗಳು ಇರೋದ್ರಿಂದ ನಮ್ ರೇಷ್ಮೆ ಬೆಳೆ ಪ್ರತಿ ಸರಿನೂ ಬಂದಂತ ಗೊಬ್ಬರನ ಅಲ್ಲಿ ಸ್ಟೋರೇಜ್ ಮಾಡಿಬಿಟ್ರೆ ಒಂದು ವರ್ಷಕ್ಕಾಗಷ್ಟು ರೇಷ್ಮೆಗೆ ಗೊಬ್ಬರ ಅದು ಅದ್ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹಾಕ್ಬಿಡ್ತೀವಿ ಸರ್. ಎರೆಹುಳು ಗೊಬ್ಬರ ಏನ್ ಮಾಡ್ತಾ ಇಲ್ಲ? ಎರಡು ಎರೆಹುಳು ತೊಟ್ಟಿ ಮಾಡ್ಕೊಂಡಿದ್ವಿ ಸರ್, ಅದಕ್ಕೆ ತಂದು ಬಿಟ್ಟಿದ್ವಿ ಸರ್. ಈಗ ಇನ್ನೊಬ್ಬಳ ಅದು ಅನುಕೂಲ ಆಗುತ್ತೆ? ಹ್ಞೂ ಸರ್, ಅದು ಅನುಕೂಲ ಆಗುತ್ತೆ. ಮತ್ತೆ ಇನ್ನು ಬೇರೆ ಬೇರೆ ಏನ್ ತೋಟಗಾರಿಕೆ ಬೆಳೆಗಳಿದ್ದಾವೆ ಅಡಿಕೆ ಜೊತೆಗೆ? ಅಡಿಕೆ ಜೊತೆಗೆ ಅದೇ ಸರ್, ತೆಂಗಿದೆ. ಈಗ ಇನ್ನ ನುಗ್ಗೆ ಮಾಡ್ತಿದ್ವಿ ಸರ್, ಒಂದ್ ಸ್ವಲ್ಪ ನುಗ್ಗೆ ಗಿಡ ಮಾಡೋಣ ಅಂತ ಇದೀವಿ. ಸಣ್ಣದ ಏನಾದ್ರು ಸಣ್ಣ ಒಟ್ಟಿಗೆ ದಿನ ಖರ್ಚು ಈಗ ಎಷ್ಟೇ ವ್ಯವಸಾಯದಾಗ ಅಷ್ಟೇ ಲಾಭನೂ ಇರುತ್ತೆ, ಖರ್ಚು ಅಷ್ಟೇ. ಈಗ ಪೆಟ್ರೋಲ್ ಅದು ಇದು ಮೊಬೈಲ್ ಈಗಿನ ಆಧುನಿಕಕ್ಕೆ ತಕ್ಕ ಹಾಗೆ ಎಲ್ಲ ಬೇಸಾಯದ ಖರ್ಚು ಇರುತ್ತೆ. ನಿಂಬೆ ಹಾಕಿದ್ರ? ಹ್ಞೂ ಸರ್, ಒಂದು 20 ನಿಂಬೆ ಇದಾವೆ. ನಿಂಬೆ ಇದಾವೆ? ಹ್ಞೂ ಸರ್. ಅದು ಎಲ್ಲ ಫಸಲು ಬರ್ತಾವೆ? ಹ್ಞೂ ಸರ್, ಬರ್ತದೆ ಸರ್. ಎಷ್ಟು ಸಿಗುತ್ತೆ ನಿಂಬೆ? ಏನಿಲ್ಲ ಸರ್, ಗಿಡಕ್ಕೆ ಒಂದು 500 ರೂಪಾಯಿ ಅಂದ್ರೂ 20 ಗಿಡಕ್ಕೆ 1,000 ಆಗುತ್ತೆ. ವರ್ಷ ಪೂರ್ತಿ ಇರುತ್ತಾ ನಿಂಬೆ? ಇಲ್ಲ ಸರ್, ಅದು ಸೀಸನ್ ಸರ್. ಈಗ ನಮ್ಮ ಕಡೆ ವರ್ಷ ಪೂರ್ತಿ ಬರಲ್ಲ, ಮಳೆ ಜಾಸ್ತಿ ಆದ್ರೆ ನಮ್ಮ ಕಡೆ ಬರಲ್ಲ ಸರ್. ಬಿಜಾಪುರ ಅಲ್ಲೆಲ್ಲಾದ್ರೆ ವರ್ಷ ಪೂರ ಇರುತ್ತೆ ಸರ್. ಇಲ್ಲಿ ಏನಂದ್ರೆ ಮನೆಗೆ ಸರಿಯಾಗಿ ಮೇಂಟೈನ್ ಆಗ್ತಾವ ಸರ್. ಈ ಟೊಮಾಟೊ ತರಕಾರಿ ಬೆಳೆಗಳು? ಈಗ ತರಕಾರಿ ಬೆಳೆ ಮನೆಗೆ ಸರಿಯಾಗಿ ಮಾಡ್ಕೊಳ್ತೀವಿ ಸರ್. ಒಂದ್ ಸ್ವಲ್ಪ ಟೊಮಾಟೊ, ಸ್ವಲ್ಪ ಬೆಂಡೆ ಗಿಡ ಮನೆಗೆ ಸರಿಯಾಗಿ ಮಾಡ್ಕೊಳ್ತೀವಿ. ಅವೆಲ್ಲ ಈಗ ನಾವು ಒಬ್ಬಂಟಿಗ್ರಿ ಇರೋದ್ರಿಂದ ಅದು ಸ್ಟೋರೇಜ್ ಡೈಲಿ ಬೆಳಗಿನ ಜಾವ ಹೋಗ್ಬೇಕು, ಮಾರ್ಕೆಟಿಂಗ್ ಕೊಡ್ಬೇಕು, ಅಲ್ಲಿಂದ ಬರೋದು ಸಮಸ್ಯೆ ಆಗ್ತದೆ ಸರ್. ಒಟ್ಟಾರೆಯಾಗಿ ಕೃಷಿ ಲಾಭ ತಂದು ಕೊಟ್ಟಿದೆಯಾ ನಿಮಗೆ? ಹ್ಞೂ ಸರ್, ಕೃಷಿಯಿಂದಲೇ ನಮ್ಮ ಮಕ್ಕಳು ಎಜುಕೇಶನ್ ಮಾಡಿಸ್ತಿದ್ದೀವಿ. ಸದ್ಯಕ್ಕೆ ಈಗ ಮುಂದೆ ಏನಾಯ್ತು ನೋಡ್ಬೇಕು ಸರ್. ರೇಷ್ಮೆ ಅಂತೂ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್, ಮಾಡ್ಕೊಂಡು. ಯಾಕಂದ್ರೆ ಶೆಡ್ ಐತೆ, ಅದಕ್ಕಾಗಿನೇ ಮಾಡಿದೀವಿ. ಇಲ್ಲಿ ತೋಟನೂ ಡೆಡ್ ಆಗುತ್ತೆ. ರೇಷ್ಮೆದೇನು ಸಮಸ್ಯೆ ಅನಿಸಿಲ್ಲ ಸರ್ ನಮಗೇನು. ಸುತ್ತಮುತ್ತ ಎಲ್ಲ ತೆಗ್ದಿರ ಸರ್, ನಮ್ಮ ಕುಟುಂಬದವರೆಲ್ಲ ಮಾಡ್ತಿದ್ದೀವಿ ಸರ್ ಸದ್ಯ. ಈಗ ನೀವು ಕೃಷಿ ಒಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ? ಈಗ ನಾವು ರೂಪಿಸ್ಕೊಂಡು ಹೋಗೋದ್ರ ಮೇಲೆ ಸರ್, ಈಗೇನು ಮೊದ್ಲಂಗೆ ಅಚ್ಚುಕಟ್ಟು ಹಾಕ್ಬೇಕಪ್ಪ. ಈಗೆಲ್ಲ ಮೊದಲೆಲ್ಲ ನೀರು ಕಟ್ಟಬೇಕಾಯ್ತು, ರಾತ್ರಿ ಎಲ್ಲ ನೀರು ಕಟ್ಟಾರೆ. ಈಗೆಲ್ಲ ಸಿಸ್ಟಮೆಟಿಕ್ ಮಾಡಿಬಿಟ್ರೆ ಕ್ಲೀನಾಗಿ ಒಟ್ಟಿಗೆ ಜವಾಬ್ದಾರಿ ಎಷ್ಟಿರುತ್ತೋ ಅಷ್ಟೇ ಜವಾಬ್ದಾರಿಯಾಗಿ ನಡ್ಕೊಂಡು ಹೋಗ್ಬೇಕು ಸರ್. ಈಗ ಡ್ರಿಪ್ ಮಾಡಿದ್ವಿ ಅಂತೇಳಿ ಎಲ್ಲೋ ಹೋಗ್ಬಿಟ್ರೆ ಊಟ ಆಗಲ್ಲ ಸರ್. ಅದಕ್ಕೆಲ್ಲ ಫಿಲ್ಟ್ರು ಕಟ್ಕೊಂಡಿರುತ್ತೆ, ವಾರಕ್ಕೊಂದು ಸರ್ ಕ್ಲೀನ್ ಮಾಡಬೇಕು. ಈಗೆಲ್ಲ ಟೆಕ್ನಾಲಜಿ ಮಾಡ್ಕೊಂಡು ಹೋದ್ರೆ 20 ಎಕರೆ ಇದ್ರೆ 4 ಇದ್ರೂ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸರ್. ಒಟ್ಟಾರೆಯಾಗಿ ನಾವು ಈ ಆಧುನಿಕತೆ ಅಳವಡಿಸ್ಕೊಂಡ್ರೆ ಕೃಷಿಯಲ್ಲಿ ಏನಂತ ಕಷ್ಟ ಆಗಲ್ಲ ಅಂತ? ಇಲ್ಲ ಸರ್, ಒಂದು ವರ್ಷಕ್ಕೆ ಬೆಳೆದಾಕಬಹುದು. ನಿಮ್ಗೆ ಎಷ್ಟು ಜನ ಮಕ್ಕಳು ತಿಪ್ಪೆ ಸರ್? ನಮಗಿಬ್ರು ಸರ್. ಇಬ್ರು ಮಕ್ಕಳೇನಾದ್ರೂ ಈ ಕೃಷಿ ಬದುಕಿಗೆ ತರ್ಬೇಕನ್ನೋ ಉದ್ದೇಶ ಇದೆ? ಇಲ್ಲ ಸರ್, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಮುಂದೆ ಅವ್ರ ಲೈಫ್ನಲ್ಲಿ ಏನೇನು ಆಗಲಿಲ್ಲ ಅಂತಂದ್ರೆ ಕೃಷಿನೇ ಮಾಡ್ಕೊಂಡು ಹೋಗ್ರಪ್ಪ ಒಬ್ಬೊಬ್ರು ಹಿಂಗೆ ಅಂತ ಹೇಳ್ಬೇಕು ಸರ್. ಕೃಷಿಯಿಂದ ಏನು ಲಾಭ ಐತೆ ಸರ್? ಲಾಭ ಇಲ್ದಂಗೇನಿಲ್ಲ, ಮಾಡ್ಕೊಂಡು ಟೆಕ್ನಾಲಜಿ ತಕ್ಕ ಮಾಡ್ಕೊಂಡು ಹೋಗ್ಬೇಕು. ತಿಪ್ಪೇಸ್ವಾಮಿ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸಂಪರ್ಕ ಮಾಡುವ ರೈತರು ಚಳ್ಳಕೆರೆ ತಾಲೂಕು ಮಿರಸೆ ಬೆಳೆ ಬಂದ್ರೆ ಕೃಷ್ಣಮೂರ್ತಿ ಅವ್ರ ಮನೆ ತೋಟ ಯಾವ್ದು ಅಂತ ಹೇಳಿದ್ರೆ ನಮ್ದು ಚಾನಲ್ ಹತ್ರ ಒಂದೇ ತಾಗಿದೆ. ಈ ದೂರವಾಣಿ ಸಂಪರ್ಕಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾ ನಂಬರ್ ಕೊಡ್ತೀನಿ, 9686685455. ಮಿರಸೆ ಬೆಳೆಯ ಕೃಷಿಕರಾದ ಕೆ ತಿಪ್ಪೇಸ್ವಾಮಿ ಅವರ ಮೊಬೈಲ್ ಸಂಖ್ಯೆ 9686685455. ಬಹಳ ಸಂತೋಷ ತಿಪ್ಪೇಸ್ವಾಮಿ, ಇದುವರೆಗೂ ಈ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ಇದುವರೆಗೂ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಕೃಷಿಕರಾದ ಕೆ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕೇಳುಗರೆ, ಇದೀಗ ನೇಗಿಲ ಮಿಡಿತದಲ್ಲಿ ಹಣ್ಣಿನ ಸಸಿಗಳ ನಾಟಿ ಪದ್ಧತಿ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯೂರು ಕೃಷಿ ವಿಜ್ಞಾನ ಕೇಂದ್ರ ಬಬ್ಬುರು ಫಾರ್ಮ್ ಇಲ್ಲಿ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೇರೂರೆ. ಕಾರ್ಯಕ್ರಮ ನೇಗಿಲ ಮಿಡಿತ. ಕೇಳುಗರೆ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೇರೂರೆ ಅಂತೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬಬ್ಬುರು ಫಾರ್ಮ್ನಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಹಣ್ಣಿನ ಗಿಡಗಳ ನಾಟಿ ಪದ್ಧತಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೊಸ ಹೊಸ ತೋಟ ಮಾಡಲಿಕ್ಕೆ ಸಾಕಷ್ಟು ಜನ ರೈತರು ಮುಂದೆ ಬರ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಅಡಿಕೆ ತೋಟ ಸಾಕಷ್ಟು ವಿಸ್ತರಣೆ ಆಗ್ತಾ ಇದೆ, ಅದ್ರ ಜೊತೆಗೆ ಹೊಸ ಹೊಸ ಹಣ್ಣಿನ ಬೆಳೆಗಳು ಕೂಡ ರೈತರು ಮುಂದೆ ಬಂದು ನಾಟಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ, ಗುಂಡಿಗಳ ನಿರ್ವಹಣೆ ಹೇಗೆ ಮಾಡಬೇಕು, ಯಾವ ಟೈಮ್ನಲ್ಲಿ ತೆಗಿಬೇಕು, ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದು ರೈತರಿಗೆ ಮಾಹಿತಿ ಇರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಸೊ ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವು ಗುಂಡಿಗಳ ತೆಗಿಯುವಿಕೆ ಇರಬಹುದು, ಅದರ ಆರೈಕೆಯನ್ನು ಕೂಡ ಬಹಳಷ್ಟು ಗಮನ ಇಟ್ಕೋಬೇಕಾಗತ್ತೆ. ಗುಂಡಿಗಳು ತೆಗಿಬೇಕಾದ್ರೂ ಕೂಡ ಸಾಕಷ್ಟು ವ್ಯತ್ಯಾಸ ನಾವು ಕಾಣಬಹುದು. ಸೊ ಬಹುವಾರ್ಷಿಕ ಬೆಳೆಗಳಾಗಿದೆ, ಅದರದೇ ಆದ ಒಂದು ಗುಂಡಿ ತೆಗೆಯುವ ವಿಧಾನ ಇರುತ್ತೆ, ಅದರ ಸೈಜ್ ಏನಂತೀವಿ ಅದರ ವ್ಯತ್ಯಾಸ ಇರುತ್ತೆ. ಸೊ ಅಲ್ಪಾವಧಿ ಬೆಳೆಗಳಾದರೆ ಒಂದು ಅಳತೆ ಇರುತ್ತೆ. ಸೊ ಈಗ ಮಾವು, ಹುಣಸೆ, ನೇರಳೆ, ಗೋಡಂಬಿ, ಸೊ ಈ ರೀತಿ ಬಹುವಾರ್ಷಿಕ ಬೆಳೆಗಳಿಗೆ ನಾವು 1 m³ ಅಂದರೆ 3 ಅಡಿ ಉದ್ದ, 3 ಅಡಿ ಅಗಲ, 3 ಅಡಿ ಆಳದ ಗುಂಡಿಗಳನ್ನು ತೆಗೆಯಬೇಕಾಗತ್ತೆ. ಸೊ ಬಾಳೆ, ಪಪ್ಪಾಯ, ನುಗ್ಗೆ ಈ ರೀತಿ ನಾವು ಅಲ್ಪಾವಧಿ ಅಥವಾ 2 ವರ್ಷ 3 ವರ್ಷ ಬೆಳೆಗಳಿಗೆ ಏನು ಮಾಡಬೇಕು, ಸೊ 1.5 ಅಡಿ ಆಳದ್ದು ಅಥವಾ ಎಷ್ಟು ಪಕ್ಷ 2 ಅಡಿ ಆಳದ್ದು 2 ಅಡಿ ಅಗಲವಾದ ಗುಂಡಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ತೆಗೆಯೋ ಪದ್ಧತಿಯಲ್ಲಿನೂ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು. ಸೊ ಮೇಲ್ಮಣ್ಣ ಏನಿಲ್ಲ ಅದನ್ನು ಹಾಳಾಗದಂತೆ ನಾವು ಒಂದು ಬದಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ತದನಂತರ ಉಳಿದಿರ್ತಕ್ಕಂಥ ಮಣ್ಣುಗಳನ್ನು ಇನ್ನೊಂದು ಬದಿಯಲ್ಲಿ ನಾವು ಹಾಕಬೇಕಾಗತ್ತೆ. ಸೊ ಈ ರೀತಿ ನಾವು ಗುಂಡಿಗಳನ್ನು ತೆಗೆದಿಟ್ಕೋಬೇಕು. ಸೊ ತೆಗೆದಿಟ್ಟ ಮೇಲೆ ಏನಾಗುತ್ತೆ, ಹಾಗೆ ಬಿಡೋಂಗಿಲ್ಲ. ಸೊ ತಮ್ಮ ಬರದಗಳಲ್ಲಿ ಏನಾದರೂ ಸಿಗ್ತಕ್ಕಂಥ ತರಗಗಳನ್ನು ಅಲ್ಲಿ ಸೇರಿಸಬೇಕಾಗತ್ತೆ. ನಮ್ಮ ಬೇವಿನ ಸೊಪ್ಪು ಇರ್ಬೋದು, ಹೊಂಗೆ ಸೊಪ್ಪು ಇರ್ಬೋದು, ಕತ್ತಾಳೆ ಸೊಪ್ಪು ಇರ್ಬೋದು, ಅದನ್ನೆಲ್ಲ ತುಂಡು ತುಂಡು ಮಾಡಿ ಗುಂಡಿಗೆ ತಳಹದಿಯಲ್ಲಿ ನಾವು ಹಾಕಬೇಕಾಗತ್ತೆ. ಸೊ ಒಂದು ಹದ ಮಳೆ ಬಂತಪ್ಪ ಅಂದರೆ ಸೊ ಅದು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಗಿಡಗಳನ್ನು ಕೂಡ ತಂದು ಮೊದಲೇ ಇಟ್ಕೋಬೇಕಾಗತ್ತೆ. ಸೊ ಯಾವುದೇ ತೋಟ, ಹೊಸ ತೋಟ ನಿರ್ವಹಣೆ ಮಾಡಬೇಕಾದ್ರೆ ಅಥವಾ ಹೊಸ ತೋಟ ಪ್ಲ್ಯಾನ್ ಮಾಡಿದರೆ 15 ದಿನ ಮುಂಚಿತವಾಗಿಯೇ ನಾವು ಗಿಡಗಳನ್ನು ತಂದು ನಮ್ಮ ಒಂದು ಜಮೀನಲ್ಲಿಟ್ಟು ಅದನ್ನು ಆರೈಕೆ ಮಾಡ್ಕೋಬೇಕಾಗತ್ತೆ. ಸೊ ಮಾನ್ಸೂನ್ ಸ್ಟಾರ್ಟ್ ಆದ ತಕ್ಷಣವೇ, ಸೊ ಜೂನ್ ಮೊದಲನೇ ವಾರ ಇರ್ಬೋದು, 2ನೇ ವಾರದಲ್ಲಿ ಇರ್ಬೋದು, ಒಂದು ಅದ ಮಳೆ ನೋಡಿಕೊಂಡು ನಾವು ನಾಟಿ ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸಬೇಕಾಗತ್ತೆ. ಸೊ ನಾಟಿ ಮಾಡಬೇಕಾದ್ರೂ ಕೂಡ ಈ ಕಸಿ ಗಿಡಗಳನ್ನು ನಾವು ತಂದಿರ್ತೀವಿ, ಎಸ್ಪೆಷಲಿ ಮಾವು ಇರ್ಬೋದು, ಗೋಡಂಬಿ ಇರ್ಬೋದು, ಅಥವಾ ಕಣ್ಣು ಕಟ್ಟಿದಂಥ ಗಿಡಗಳಿರ್ತವೆ. ಅದು ನಾಟಿ ಮಾಡಬೇಕಾದ್ರೆ ಅದು ಮಣ್ಣಿನ ಮೇಲ್ಭಾಗದಲ್ಲಿ ಇರಬಹುದು. ರೈತರು ಏನು ಮಾಡ್ತಾರೆ, ಸುಮ್ಮನೆ ಅದನ್ನು ನೋಡಲ್ಲೇ ಹಾಗೇನೆ ಅದರಲ್ಲಿ ಮುಚ್ಚಾಕಿ ನಾಟಿ ಮಾಡಿಬಿಡ್ತಾರೆ. ಅದು ಕ್ರಮೇಣವಾಗಿ ಏನಾಗುತ್ತೆ, ಅದು ಸ್ಟಾಕ್ ಪ್ಲ್ಯಾಂಟ್ಸ್ ಇರ್ತಲ್ಲ, ತಳಗಳಿರ್ತಕ್ಕಂಥ ಗಿಡಗಳು ಅದೇ ಡಾಮಿನೆಂಟ್ ಆಗಿ ಬೆಳೆದು ಮೇಲ್ಭಾಗ ಏನಾದರೂ ತೊಂದರೆಯಾಗಿ ಹಾನಿ ಗಿಡ ಆದರೆ ಸ್ಟಾಕ್ ಪ್ಲ್ಯಾಂಟ್ಸ್ ಬಂದ್ಬಿಡುತ್ತೆ. ಇದರಿಂದ ನಮಗೆ ಉತ್ಕೃಷ್ಟವಾದ ನಾವೇನು ಅಂದ್ಕೊಂಡಿತ್ತು ಆ ತಳಿಗಳು ನಮಗೆ ಲಭ್ಯತೆ ಸಿಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಕಸಿ ಇರ್ತಕ್ಕಂಥ ಭಾಗಗಳನ್ನ ಮಣ್ಣಿನ ಮೇಲ್ಭಾಗದಲ್ಲಿ ಹಾಕಬೇಕಾಗತ್ತೆ. ಸೊ ಗುಂಡಿನೂ ಕೂಡ ಮುಚ್ಚಬೇಕಾದ್ರೂ ಫಸ್ಟ್ ನಾವೇನು ಸೈಡಲ್ಲಿ ಇಟ್ಟಿರ್ತೀವಲ್ಲ ಮೇಲ್ಮಣ್ಣು, ಅದನ್ನು ಮೊದಲೇ ತಳಗಡೆ ಹಾಕಿ ತದನಂತರ ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ. ಸೊ ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಜೀವಾಣುಗಳನ್ನು ಮಿಶ್ರಣ ಮಾಡಿ ಹದ ಮಾಡಿ 1-2 ಕೆಜಿ ಅಥವಾ ಗುಂಡಿಗೆ ಅಳತೆಗೆ ಅನುಗುಣವಾಗಿ, ಸೊ ಸಣ್ಣ ಗುಂಡಿ ಇದ್ದರೆ 1 ಕೆಜಿ, ದಪ್ಪ ಜಾಸ್ತಿ ಆಳವಾದ ಗುಂಡಿ ಇತ್ತಂದರೆ 4-5 ಕೆಜಿ ಹಾಕಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಜಿಪ್ಸಮ್ನ ಹಾಕಬೇಕಾಗತ್ತೆ 1/2 ಕೆಜಿ. ಬೇರುಳ ಆಗಬಾರ್ದಂಗೆ 10-15 ಗ್ರಾಮ್ ಫೋರೇಟ್ ಹರಳನ್ನು ಉದುರಿಸಿ ನಾವು ಗಿಡಗಳನ್ನು ನಾಟಿ ಮಾಡಬೇಕಾಗತ್ತೆ. ಸೊ ಗಿಡ ನಾಟಿ ಮಾಡಿದ್ಮೇಲೆ ಅದಕ್ಕೆ ಕೋಲ್ ನೆಟ್ಟಿ ನಾವು ಅದನ್ನು ಗಾಳಿಯಿಂದ ರಕ್ಷಣೆ ತೊಡ್ಕೋಬೇಕು. ಆಮೇಲೆ ಹೊದಿಕೆ ಮಾಡಿಕೊಂಡು ಮುಂದಿನ ಸಂರಕ್ಷಣಾ ಕ್ರಮಗಳನ್ನು ನಾವು ಅನುಸರಿಸ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ತಾವು ಸೊ ಹಣ್ಣಿನ ಗಿಡಗಳ ನಾಟಿ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ. ಇನ್ನೂ ಕೂಡ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸೊ ಸಮೀಪ ಇರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಸಂಪರ್ಕ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9972714647. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ.